ಪ್ರಸಾರ 7:35. ಹ್ಯಾಪಿ ಬರ್ತ್ಡೇ ಮೈ ಡಿಯರ್. ಅರೆ ಇದೇನು ಆಪ್ ನಿಂದ ಲೋನ್? ನಾನು ಹೊಸ ಸ್ಕೂಟಿ ಸಲುವಾಗಿ. ಓ ಆಗು ಜಾಣೆ, ಇಲ್ಲಾಂದ್ರೆ ಹಣ ಆಗ್ಬಹುದು ಕಾಣೆ. ಅಂದ್ರೆ ಕೇಳು, ಆನ್ಲೈನ್ ಲೆಂಡಿಂಗ್ ಆಪ್ಸ್ ಅನ್ನು ಪರೀಕ್ಷಿಸಿ RBI ಅಧಿಕೃತ ಬ್ಯಾಂಕ್ಸ್ NBFCs ನಿಂದಲೇ ಲೋನ್ ಪಡೆಯಬೇಕು. ಅನಧಿಕೃತ ಆಪ್ಸ್ ಅಥವಾ ಅಪರಿಚಿತ ಜನರ ಜೊತೆ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳೋದು ಅಪಾಯಕಾರಿ. ಆಗ್ಬಿಟ್ಟೆ ಜಾಣೆ, ಗಿಫ್ಟ್ ತೆಗೆದು ನೋಡಲ್ವಾ? RBI ಹೇಳುತ್ತೆ, ಇವರಿಂದ ಕೇಳಿ, ಅರಿತುಕೊಳ್ಳಿ, ಜಾಗರೂಕರಾಗಿರಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮೊಸರು ಮತ್ತು ಮಜ್ಜಿಗೆಯ ಪೌಷ್ಟಿಕ ಮೌಲ್ಯ ಹಾಗೂ ಗುಣ ವಿಶೇಷತೆಗಳು. ಈ ಕುರಿತು ಡಾಕ್ಟರ್ ಬನು ದೇಶಪಾಂಡೆ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಬನು ದೇಶಪಾಂಡೆ ಅವರೇ. ನಮಸ್ಕಾರ. ನಮ್ಮ ದಿನನಿತ್ಯದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇರ್ತೇವೆ. ಈ ಹಾಲಿನ ಜೊತೆಗೆ ನಾವು ಅದನ್ನ ಮೊಸರನ್ನ ಮಾಡಿಕೊಂಡು ಮಜ್ಜಿಗೆಯ ರೂಪದಲ್ಲೂ ಕೂಡ ಅದನ್ನ ಬಳಸ್ಕೊಳ್ತಾ ಇರ್ತೀವಿ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತೆ ರೈತ ಮಹಿಳೆಯರಿಗೆ ಈ ಮೊಸರು ಮತ್ತು ಮಜ್ಜಿಗೆಯ ಪೌಷ್ಟಿಕ ಮೌಲ್ಯ ಮತ್ತೆ ಇವುಗಳನ್ನ ಯಾವ ರೀತಿ ನಾವು ಸರಿಯಾದ ರೀತಿಯಲ್ಲಿ ತಯಾರು ಮಾಡ್ಕೋಬೇಕು ಮತ್ತೆ ಇವುಗಳ ಗುಣವಿಶೇಷಗಳು ಏನೇನು ಅನ್ನೋದ್ರ ಬಗ್ಗೆ ಪರಿಚಯವನ್ನ ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ನಮ್ಮ ಆಹಾರದಲ್ಲಿ ಈ ಹಾಲು ಮತ್ತು ಹೈನೋತ್ಪನ್ನಗಳ ಪಾತ್ರ ಯಾವ ರೀತಿಯಾದಂತಹದ್ದು ಅಂತ ಸ್ವಲ್ಪ ಹೇಳ್ತೀರಾ? ಈ ವಿಶ್ವದಲ್ಲೇ ನಮ್ಮ ಭಾರತ ಹಾಲು ಉತ್ಪಾದನೆಗೆ ಪ್ರಥಮ ಸ್ಥಾನದಲ್ಲಿದೆ. ದಿನ ಬೆಳಗಾದರೆ ಸೂಕ್ತವಾಗಿ ಸಂಸ್ಕರಿಸಿದ ಪ್ಯಾಕೇಜ್ ಮಾಡಿರೋ ಹಾಲು ನಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ಹಾಗೆ ವಿವಿಧ ಹೈನೋತ್ಪನ್ನಗಳು ಕೂಡ ನಮ್ಮ ಮನೆ ಬಾಗಿಲಲ್ಲೇ ಸಿಗ್ತಾ ಇದೆ. ಇಂತಹ ಒಂದು ಅದ್ಭುತವಾದ ವ್ಯವಸ್ಥೆ, ಬಿಳಿಯ ಕ್ರಾಂತಿ ಅಂತಾನೆ ಹೇಳ್ಬೋದು. ಇದು ನಮ್ಮಲ್ಲಿ ಸಾಧ್ಯವಾಗಿದೆ ಯಾಕೆ ಅಂದ್ರೆ, ಮೊದಲಿನಿಂದಲೂ ನಮ್ಮಲ್ಲಿ ಹಾಲಿನ ಮಹತ್ವವನ್ನು ನಮ್ಮ ಹಿರಿಯರು ಅರ್ತಿದ್ರು ಮತ್ತು ಹಾಲು ಒಂದು ಸಂಪೂರ್ಣವಾದ ಆಹಾರ, ಒಳ್ಳೆಯ ಆಹಾರ ಅನ್ನೋದನ್ನ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಅದೇ ತರ ನಡ್ಕೊಂಡು ಬಂದಿದೆ. ನಮ್ಗೆ ಗೊತ್ತಾಗುತ್ತೆ ಈಗ ಹಾಲು ಎಷ್ಟು ಒಳ್ಳೆಯ ಸಮತೋಲನವಾದ ಆಹಾರ ಅಂತ. ಹೀಗೆ ಉತ್ಪಾದಿಸಿದ ಹಾಲಿನಲ್ಲಿ 50% ಹಾಲನ್ನ ಹೈನೋತ್ಪನ್ನಗಳ ಅಂದ್ರೆ ಈಗ ಮೊಸರು ಮಜ್ಜಿಗೆ ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರಿಸೋದಕ್ಕೆ ಬಳಸ್ತಾ ಇದಾರಂತೆ. ಇನ್ನು ಹಾಲಿನ ಬಗ್ಗೆ ಹೇಳೋಕೆ ನಮಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ. ಇದು ಪ್ರಕೃತಿಯಲ್ಲಿ ದೊರಕುವಂತಹ ವಿಶಿಷ್ಟವಾದ ಅದ್ಭುತವಾದಂತಹ ಪರಿಪೂರ್ಣ ಆಹಾರ. ಮಕ್ಕಳು, ವೃದ್ಧರು, ಆರೋಗ್ಯವಂತರು, ಯುವಕರು, ಯುವತಿಯರು, ಯಾವ ವರ್ಗದವರು ಬೇಕಾದರೂ ಈ ಹಾಲನ್ನ ಸಮತೋಲನ ಆಹಾರವನ್ನಾಗಿ ಸೇವಿಸಬಹುದು. ಯಾಕೆ ಅಂದ್ರೆ ಇದರಲ್ಲಿರುವಂತಹ ಪೋಷಕಾಂಶಗಳು ದೇಹಕ್ಕೆ ಸುಲಭವಾಗಿ ಒದಗುವಂತಹ ಒಂದು ರೀತಿಯಲ್ಲಿರ್ತವೆ. ಇದರಲ್ಲಿರುವಂತಹ ಖನಿಜಾಂಶಗಳು, ಮುಖ್ಯವಾಗಿ ಕ್ಯಾಲ್ಸಿಯಂ ಅಂತ ಹೇಳ್ತೀವಿ, ಸುಣ್ಣದಂಶ 100 ml ನಲ್ಲಿ 210 mg ಇದ್ರೂ ಸಹ ಅದರಲ್ಲಿರುವ 80% ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಲಭ್ಯವಾಗುತ್ತೆ. ಈ ರೀತಿಯಿಂದ ಮಕ್ಕಳಿಗೆ ಹೆಚ್ಚಾಗಿ ಹಾಲು ಕುಡಿಯಪ್ಪ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಬೆಳೆಯುವ ಮಕ್ಕಳಿಗೆ ಮೂಳೆ ಸದೃಢವಾಗಿ ಬೆಳಿಬೇಕು ಮತ್ತು ದೇಹದ ಬೆಳವಣಿಗೆ ಚೆನ್ನಾಗಬೇಕು. ಇವೆರಡಕ್ಕೂ ಬೇಕಾಗುವಂತಹ ಒಳ್ಳೆಯ ಸಸಾರಜನಕ ಮತ್ತು ಖನಿಜಾಂಶಗಳು ಈ ಹಾಲಿನಲ್ಲಿವೆ ಮತ್ತು ದೇಹಕ್ಕೆ ಸುಲಭವಾಗಿ ರಕ್ತಗತವಾಗುತ್ತೆ. ಆದ್ರಿಂದಲೇ ಹಾಲನ್ನ ನಾವು ಒಂದು ಮಹತ್ವದ ಆಹಾರವನ್ನಾಗಿ ನಮ್ಮ ದಿನನಿತ್ಯ ಬಳಸ್ಕೊಳ್ತಾ ಇದ್ದೀವಿ. ಇದಲ್ದಲೆ ಈ ಮೊಸರನ್ನು ನಾವು ಬಳಸ್ಕೊಳ್ತಾ ಇರ್ತೀವಿ, ಈ ಹಾಲನ್ನ ಸಂಸ್ಕರಣೆ ಮಾಡಿಕೊಂಡು ಬಳಸ್ಕೊಳ್ತೀವಿ. ಈ ಮೊಸರಿನ ವಿಶೇಷತೆ ಏನು ಅಂತಿದೆ? ಹಾಲಿನಿಂದ ಸುಲಭವಾಗಿ ಮನೆಯಲ್ಲೇ ತಯಾರಿಸಬಹುದಾದಂತಹ ಒಂದು ಉತ್ಪನ್ನ ಅಂದ್ರೆ ಮೊಸರು. ಇದೊಂದು ವಿಶಿಷ್ಟವಾದ ಹಾಲಿನ ಉತ್ಪನ್ನ. ಇದು ನಾವು ಸುಲಭವಾಗಿ ಮನೆಯಲ್ಲೇ ತಯಾರಿಸ್ಕೋಬಹುದು. ಈ ಹಾಲನ್ನ ಹುಳಿ ಬರಿಸುವ ಅಥವಾ ಹುದುಗಿಸುವ ಪ್ರಕ್ರಿಯೆಯಿಂದ ಇದನ್ನ ತಯಾರಿಸ್ತೀವಿ. ಇದರಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವ ವರ್ಗದ ಬ್ಯಾಕ್ಟೀರಿಯಾಗಳು ಪ್ರಮುಖ ಪಾತ್ರ ವಹಿಸ್ತವೆ. ಈ ರೀತಿಯ ಒಂದು ಹುದುಗಿಸುವ ಪ್ರಕ್ರಿಯೆಯಲ್ಲಿ ಹಾಲಿನಲ್ಲಿರುವ ಹಾಲ್ ಸಕ್ಕರೆ ಲ್ಯಾಕ್ಟೋಸ್ ಅಂತ ಹೇಳ್ತೀವಲ್ಲ, ಅದು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆಗೊಳ್ಳುತ್ತೆ. ಈ ರೀತಿ ಅದು ಪರಿವರ್ತನೆಗೊಂಡಾಗ ಇನ್ನೂ ಸುಲಭವಾಗಿ ಪಚನವಾಗುವ ರೀತಿಯಲ್ಲಿ ಅದು ಜೈವಿಕ ರಾಸಾಯನಿಕ ಕ್ರಿಯೆಯಿಂದ ಪರಿವರ್ತನೆ ಆಗುತ್ತೆ. ಆದ್ದರಿಂದಲೇ ಮೊಸರನ್ನ ನಾವು ಇನ್ನೂ ದೇಹಕ್ಕೆ ಹೆಚ್ಚು ಪಚನಕಾರಿ ಅಂತ ಆಹಾರ ಅಂತ ಹೇಳ್ತೀವಿ. ಮತ್ತು ಈಗ ಕೆಲವರು ಆಹಾರವನ್ನ ಉಷ್ಣ ಇದು ಶೀತ ಅಂತ ಹೇಳ್ತೀವಲ್ಲ, ಹಾಗೆ ಉಷ್ಣತೆ ಜಾಸ್ತಿ ಇರುವಾಗ ತಂಪಾದ ಒಂದು ಆಹಾರ ಅಂತ ಈ ಮೊಸರನ್ನ ಪರಿಗಣಿಸ್ತಾರೆ. ಇದನ್ನ ಮಾಡುವ ರೀತಿ ಕೂಡ ತುಂಬಾ ಸುಲಭವಾಗಿರೋದು, ನಾವು ಹೆಪ್ಪು ಹಾಕುವ ಒಂದು ಕ್ರಿಯೆಯಿಂದ ಇದನ್ನ ತಯಾರಿಸಬಹುದು. ಬೃಹತ್ ಪ್ರಮಾಣದಲ್ಲಿ ಇಂಡಸ್ಟ್ರಿಯಲ್ಲಿ ಅವರು ತಮಗೆ ಬೇಕಾಗಿರುವಂತಹ ಈ ಬ್ಯಾಕ್ಟೀರಿಯಾದ ಒಂದು ವರ್ಗವನ್ನ, ಈ ಲ್ಯಾಕ್ಟೋಬ್ಯಾಸಿಲಸ್ ವರ್ಗವನ್ನೇ ಸರಿಯಾಗಿ ಅದನ್ನ ಸಂಸ್ಕರಿಸಿ ಅದನ್ನ ಸೇರಿಸಿ ಬೃಹತ್ ಪ್ರಮಾಣದಲ್ಲಿ ತಯಾರಿಸ್ತಾರೆ ಮತ್ತು ಶುದ್ಧವಾಗಿ ತಯಾರಿಸ್ತಾರೆ. ಈ ರೀತಿ ಸಂಸ್ಕರಿಸಿದ ಮೊಸರು ನಮಗೆ ಪ್ಯಾಕೆಟ್ಗಳಲ್ಲಿ ಲಭ್ಯವಾಗಿದೆ. ಏನೇ ಆದರೂ ಮನೆಯಲ್ಲಿ ಕೂಡ ತಯಾರಿಸುವ ಮೊಸರು ಕೂಡ ಅಷ್ಟೇ ಶುದ್ಧವಾಗಿ ನಾವು ತಯಾರಿಸೋದ್ರಿಂದ ಅದು ಕೂಡ ನಮ್ಮ ಒಳ್ಳೆಯ ಆಹಾರ ಅಂತಾನೆ ಪರಿಗಣಿಸಬಹುದು. ಈ ಮೊಸರಿನಿಂದನೇ ನಾವು ಮಜ್ಜಿಗೆಯನ್ನು ತಯಾರಿಸ್ತೀವಿ. ಈಗ ಮೊಸರನ್ನು ನಾವು ನೋಡಿದಾಗ ಕೆಲವು ಸಂದರ್ಭದಲ್ಲಿ ಅದು ಹುಳಿಯಾಗಿರುತ್ತೆ, ಕೆಲವು ಸಂದರ್ಭದಲ್ಲಿ ಬಹಳ ಸ್ವಾದದಿಂದ ಕೂಡಿದ್ದು ಸಿಹಿಯಾಗಿರುತ್ತೆ, ಇದಕ್ಕೆ ಏನು ಕಾರಣ ಇರಬಹುದು ಅಂತೀರಿ? ಹಾಲು ಇದೆಯಲ್ವಾ, ಇದು ನಮಗೆ ಹೇಗೆ ತುಂಬಾ ಪೌಷ್ಟಿಕವಾದ ಆಹಾರವೋ ಹಾಗೆ ಸೂಕ್ಷ್ಮಾಣುಜೀವಿಗಳಿಗೂ ಕೂಡ ಪುಷ್ಟಿಕರವಾದ ಆಹಾರ. ಆದ್ದರಿಂದ ಎಲ್ಲಾ ರೀತಿಯ ಸೂಕ್ಷ್ಮಾಣುಜೀವಿಗಳು ಇದಕ್ಕೆ ಲಗ್ಗೆ ಹಾಕೋದಕ್ಕೆ ಪ್ರಯತ್ನಿಸ್ತವೆ. ಆದ್ರಿಂದ ನಾವೇನ್ ಮಾಡಬೇಕು, ಹಾಲನ್ನ ಸರಿಯಾಗಿ ಕಾಯಿಸಬೇಕು ಅಂತ ನಮ್ಮಲ್ಲಿ ಒಂದು ರೀತಿ ಇದೆ. ಚೆನ್ನಾಗಿ ಕಾಯಿಸಿದಾಗ ಈ ಹಾಲು ಅದರಲ್ಲಿರುವಂತಹ ಹಾನಿಕಾರಕ ಅಥವಾ ರೋಗಕಾರಕ ಸೂಕ್ಷ್ಮಜೀವಿ ಕ್ರಿಮಿಗಳು ನಾಶವಾಗ್ತವೆ. ಅದಾದ ಮೇಲೆ ಅದನ್ನ ನಮ್ಮ ರೂಮ್ ಉಷ್ಣತೆಗೆ, ಈ ವಾತಾವರಣದ ಉಷ್ಣತೆಗೆ ನಾವು ಅದನ್ನ ತಂದು ಉಗುರು ಬೆಚ್ಚಿಗಿರುವಂತಹ ಒಂದು ಉಷ್ಣತೆ ಇರುವಾಗ ಅದಕ್ಕೆ ನಮಗೆ ಬೇಕಾಗಿರುವಂತಹ ಮೊಸರಿನ ಬೇಕಾಗಿರುವ ವರ್ಗದ ಬ್ಯಾಕ್ಟೀರಿಯಾ ಜೀವಿಗಳನ್ನ ನಾವು ಅದಕ್ಕೆ ಸೇರಿಸಿದಾಗ ಮೊಸರು ಉಂಟಾಗುತ್ತೆ. ಆವಾಗ ಅದು ಗಟ್ಟಿಯಾದ ಸಿಹಿಯಾದ ಮೊಸರಾಗುತ್ತೆ. ಮತ್ತು ಈ ವಾತಾವರಣದ ಉಷ್ಣತೆ ಏನಾದರೂ ಜಾಸ್ತಿ ಇದ್ರೆ ಆಗ ಅದರಲ್ಲಿ ಈ ಬ್ಯಾಕ್ಟೀರಿಯಾಗಳು ಒಂದಕ್ಕೊಂದು ವಿಭಜನೆ ಹೊಂದಿ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆದಾಗ ಅದು ಲ್ಯಾಕ್ಟಿಕ್ ಆಮ್ಲದ ಪ್ರಮಾಣ ಜಾಸ್ತಿಯಾಗಿ ಈ ಹುಳಿಯಾಗುವ ಒಂದು ಪ್ರಕ್ರಿಯೆ ಜಾಸ್ತಿ ಆಗುತ್ತೆ. ಆದ್ದರಿಂದಲೇ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ತಂಪಾದ ಒಂದು ವಾತಾವರಣದಲ್ಲಿ ನಾವು ಇಡಬೇಕು. ಹಾಗಿರುವಾಗ ಜಾಸ್ತಿ ಹುಳಿ ಆಗಲ್ಲ ಮತ್ತು ಬೇಗನೆ ಉಪಯೋಗಿಸಿ ನಮಗೆ ಎಷ್ಟು ಬೇಕೋ ಅಷ್ಟೇ ಮೊಸರನ್ನ ನಾವು ತಯಾರಿಸ್ಕೊಳ್ಳೋದು ಉತ್ತಮ. ಮತ್ತು ಜಾಸ್ತಿ ಹುಳಿ ಆಗಬಾರ್ದು ಅಂದ್ರೆ ಅದನ್ನ ಮಜ್ಜಿಗೆಯನ್ನಾಗಿ ಪರಿವರ್ತಿಸಿ ನಾವು ಅದನ್ನ ಇಟ್ಕೊಂಡ್ರೆ ಜಾಸ್ತಿ ಬೇಗ ಹುಳಿ ಆಗೋದಿಲ್ಲ. ಅಂದ್ರೆ ಮೊಸರಿನ ವಿಶೇಷ ಗುಣಗಳು ಏನು ಅಂತೀರಿ? ಈ ಮೊಸರು ನಾನು ಹೇಳಿದ ಹಾಗೆ ಹಾಲಿನಲ್ಲೇ ಎಷ್ಟೊಂದು ಒಳ್ಳೆ ಪೋಷಕಾಂಶಗಳಿವೆ. ಆದರೆ ಮೊಸರು ಹೆಪ್ಪುಗಟ್ಟಿದಾಗ ಅದರಲ್ಲಿರುವ ಲ್ಯಾಕ್ಟಿಕ್ ಆಮ್ಲ ಉಂಟಾಗುತ್ತಲ್ವಾ, ಅದು ನಮ್ಮ ದೇಹಕ್ಕೆ ಸುಲಭವಾಗಿ ರಕ್ತಗತವಾಗುವಂತಹ ಖನಿಜಾಂಶಗಳನ್ನ ಮತ್ತು ವಿಟಮಿನ್ಗಳನ್ನ ಜಾಸ್ತಿ ಹೊಂದಿರುತ್ತೆ. ಆದ್ರಿಂದ ಇದು ಇನ್ನೂ ಜಾಸ್ತಿ ಪುಷ್ಟಿಕರ. ಮತ್ತು ಇದು ಜಠರ ಮತ್ತು ಕರುಳಿನ ಹುಣ್ಣು ಇರುತ್ತಲ್ಲ ಅಂತಹ ಒಂದು ಸಮಸ್ಯೆ ಇರುವಾಗ ಅಥವಾ ಈ ಅಜೀರ್ಣವಾದಾಗ ಮತ್ತು ಯಾರೇ ಬಾಯಿ ಹುಣ್ಣು ಅಥವಾ ಅಸಿಡಿಟಿಯಿಂದ ಬಳಲ್ತಾ ಇರ್ತಾರಲ್ವಾ ಅವರಿಗೆ ಇದು ತುಂಬಾ ಒಳ್ಳೆಯದು. ಏಕೆಂದ್ರೆ ಇದು ಸುಲಭವಾಗಿ ಜೀರ್ಣವಾಗುವುದರಿಂದ ದೇಹಕ್ಕೆ ಇದು ತಂಪನ್ನ ನೀಡುತ್ತೆ ಮತ್ತು ಯಾವುದೇ ಒಂದು ಈ ಬಾಧೆಗಳನ್ನ ನಿವಾರಿಸುತ್ತೆ. ಅಷ್ಟೇ ಅಲ್ಲದೆ ಕೆಲವರಿಗೆ ಈ ಲ್ಯಾಕ್ಟೋಸ್ ಅನ್ನು ಹಾಲಿನ ಸಕ್ಕರೆ ಆಗಿ ಬರೋದಿಲ್ಲ, ಒಗ್ಗುವುದಿಲ್ಲ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅನ್ನೋ ಒಂದು ಸಮಸ್ಯೆಯಿಂದ ನರಳ್ತಾ ಇರ್ತಾರೆ. ಹಾಲನ್ನು ಕುಡಿದ ತಕ್ಷಣ ವಾಂತಿ ಆಗುತ್ತೆ, ಹೆಚ್ಚಾಗಿ ಮಕ್ಕಳಲ್ಲಿ ಕಂಡು ಬರುತ್ತೆ ಇದು. ಅಂತಹ ಮಕ್ಕಳಿಗೆ ಮೊಸರು ಅಥವಾ ಮಜ್ಜಿಗೆಯಿಂದ ಕೂಡಿದಂತಹ ಆಹಾರವನ್ನ ನಾವು ಕೊಡುವುದರಿಂದ ಹಾಲಿನ ಪುಷ್ಟಿಕರ ಗುಣಗಳನ್ನ ಪೋಷಕಾಂಶಗಳನ್ನ ನಾವು ಅವರಿಗೆ ಮೊಸರಿನ ಮುಖಾಂತರ ಕೊಡಬಹುದು. ಆಮ್ಲೀಯತೆ ಸಮಸ್ಯೆ ಇರುತ್ತೆ ಕೆಲವರಿಗೆ, ಅವರು ಇದನ್ನ ಸೇವಿಸಬಹುದು. ಹೌದು, ಖಂಡಿತವಾಗಿಯೂ ಇದು ಒಂದು ರೀತಿ ಹುಳಿ ರೀತಿಲೇ ಇರುತ್ತೆ. ಅಸಿಡಿಟಿ ಅನ್ನೋ ಒಂದು ಸಮಸ್ಯೆ ದೇಹದಲ್ಲಿರುವ ಈ ಲವಣಾಂಶಗಳ ಒಂದು ಏರುಪೇರಾದಾಗ ಉಂಟಾಗುವಂತಹ ಪ್ರಕ್ರಿಯೆ, ಜಠರದಲ್ಲಿರುವಂತಹ ಆಮ್ಲೀಯತೆ ಹೆಚ್ಚಾದಾಗ. ಆದರೆ ಈ ಹಾಲು ಅಥವಾ ಈ ಲ್ಯಾಕ್ಟಿಕ್ ಆಮ್ಲ ಅದರ ಆಮ್ಲೀಯತೆ ಹೆಚ್ಚಾಗಿರೋದಿಲ್ಲ, ಆಮ್ಲೀಯತೆಯನ್ನ ಅದನ್ನ ನಿಯಂತ್ರಣದಲ್ಲಿಡುತ್ತೆ. ಆದ್ದರಿಂದ ಅಸಿಡಿಟಿ ಇರೋರಿಗೆ ಇದು ಪ್ರತ್ಯಾಮ್ಲವಾಗಿ ವರ್ತಿಸೋದ್ರಿಂದ ಅಸಿಡಿಟಿ ಸಮಸ್ಯೆ ಇರೋರಿಗೆ ಹಾಲಿಗಿಂತಲೂ ಈ ಮೊಸರು ಮತ್ತು ಮೊಸರಿಗಿಂತಲೂ ಮಜ್ಜಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತೆ ಮೊಸರನ್ನ ಎಲ್ಲಾ ಕಾಲದಲ್ಲೂ ಸೇವಿಸಬಹುದೇ, ಮತ್ತೆ ಕೆಲವರು ರಾತ್ರಿ ಹೊತ್ತಿನಲ್ಲಿ ಸೇವಿಸಬಾರದು ಅಂತಾರೆ, ಇದಕ್ಕೇನಾದ್ರೂ ವೈಜ್ಞಾನಿಕ ಕಾರಣ ಇದೆಯೇ? ಇದಕ್ಕೆ ವೈಜ್ಞಾನಿಕವಾದಂತಹ ಯಾವುದೇ ಒಂದು ಆಧಾರಗಳಿಲ್ಲ. ಆದರೆ ಕೆಲವರಿಗೆ ಶೀತ ಪ್ರಕೃತಿ ಜಾಸ್ತಿ ಇರುತ್ತೆ, ಅಂತವರಿಗೆ ಬಹುಶಃ ರಾತ್ರಿ ವೇಳೆಯಲ್ಲಿ ಅದರಲ್ಲೂ ಚಳಿಗಾಲದಲ್ಲಿ ಕಫ ಸಮಸ್ಯೆ ಇರೋರಿಗೆ ಅಂತವರಿಗೆ ಈ ಮೊಸರು ಸ್ವಲ್ಪ ಮಟ್ಟಿಗೆ ತಂಪನ್ನ ಜಾಸ್ತಿ ಮಾಡೋದ್ರಿಂದ ತೊಂದರೆ ಆಗಬಹುದು. ಅಂತವರು ಏನ್ ಮಾಡಬಹುದು, ಅದನ್ನ ಮಜ್ಜಿಗೆ ಹುಳಿ ಅಂತ ನಾವು ಒಂದು ವ್ಯಂಜನವನ್ನ ಮಾಡ್ತೀವಿ, ಅದನ್ನ ಈ ತರಕಾರಿಗಳ ಬೇಯಿಸಿ ಅದಕ್ಕೆ ಮೊಸರನ್ನ ಹಾಕಿ ಕುದಿಸೋದ್ರಿಂದ ಆ ರೀತಿಯಾಗಿ ಮೊಸರನ್ನ ಸೇವಿಸಬಹುದು. ಇನ್ನು ಈ ಮೊಸರಿನಿಂದ ಮಜ್ಜಿಗೆಯನ್ನ ಹೇಗೆ ತಯಾರು ಮಾಡ್ಕೋಬಹುದು ಅಂತೀರ? ಮೊಸರಿನಿಂದ ಮಜ್ಜಿಗೆ ಮಾಡೋದು ಎಲ್ರಿಗೂ ಗೊತ್ತಿರೋದೇ. ಕೆಲವರು ಬೆಣ್ಣೆ ತಯಾರಿಸೋದಕ್ಕೆ ಅಂತ ಮೊಸರನ್ನ ತಯಾರಿಸಿ ಬೆಣ್ಣೆ ತೆಗೆದ ಮೇಲೆ ಕಡಿದ ಮಜ್ಜಿಗೆಯನ್ನ ಆಹಾರಕ್ಕೆ ಉಪಯೋಗಿಸ್ತಾರೆ. ಹಾಗೆ ಮಜ್ಜಿಗೆಯನ್ನ ನಾವು ಮೊಸರಿಗೆ ಒಂದು ಲೋಟಕ್ಕೆ 3-5 ಲೋಟದವರೆಗೂ ನೀರನ್ನ ಹಾಕಿ ಚೆನ್ನಾಗಿ ಕಡಿಯೋದ್ರಿಂದ ಅದರಲ್ಲಿರುವ ಈ ಕೊಬ್ಬಿನ ಕಣಗಳು ಸರಿಯಾಗಿ ಒಂದೇ ಪ್ರಮಾಣದ ಒಂದು ಕಣಗಳಾಗಿ ಎಲ್ಲಾ ರೀತಿ ಚೆನ್ನಾಗಿ ಬೆರಕೆ ಆಗೋದ್ರಿಂದ ಈ ಮಜ್ಜಿಗೆಯಲ್ಲಿ ಎಲ್ಲಾ ರೀತಿಯ ಪೋಷಕಾಂಶಗಳು ಸರಿಯಾಗಿ ಮಿಳಿತವಾಗ್ತದೆ. ಇಂತಹ ಒಂದು ಮಜ್ಜಿಗೆ ದೇಹಕ್ಕೆ ಸುಲಭವಾಗಿ ಎಲ್ಲ ಪೋಷಕಾಂಶಗಳನ್ನು ಒದಗಿಸ್ತದೆ. ಆದ್ರಿಂದ ಈ ರೀತಿಯಾಗಿ ಮಜ್ಜಿಗೆಯನ್ನು ತಯಾರಿಸಬಹುದು. ಕೆಲವರು ಅದರಲ್ಲಿರುವ ಈ ಫ್ಯಾಟ್ ಕಂಟೆಂಟ್ ಜಾಸ್ತಿ ಬೇಡ ಅಂದ್ರೆ ಕೊಬ್ಬನ್ನು ಪ್ರತ್ಯೇಕಿಸ್ತಾರೆ. ಕೊಬ್ಬು ಬೇಡ ಅಂದ್ರೆ ಮೊಸರನ್ನ ಮೊದಲೇ ಮೇಲಿನ ಕೆನೆಯನ್ನ ತೆಗೆದು ಬಿಟ್ರೆ ಕೊಬ್ಬಿನ ಅಂಶ ಹೊರಟೋಗುತ್ತೆ, ಮತ್ತೆ ಕಡಿತಾರೆ ಅದನ್ನ, ಆಮೇಲೆ ಅದನ್ನ ಕಡಿದು ಬಿಟ್ಟು ಮಜ್ಜಿಗೆಯನ್ನ ತಯಾರಿಸಬಹುದು. ಇದರ ಗುಣ ವಿಶೇಷಗಳು ಏನು ಅಂತ ಮಜ್ಜಿಗೆ ಇದು ಮೊಸರಿನಲ್ಲಿ ಎಷ್ಟು ಪೋಷಕಾಂಶಗಳು ಹೆಚ್ಚು ಒದಗುತ್ತೋ ಅದಕ್ಕಿಂತ ಹೆಚ್ಚಾಗಿ ಮಜ್ಜಿಗೆಯಿಂದ ಹೆಚ್ಚು ಒದಗುತ್ತೆ. ಆದ್ರೆ ಪೋಷಕಾಂಶಗಳು ಡೈಲ್ಯೂಟ್ ಆಗ್ತದೆ, ಯಾಕೆಂದ್ರೆ ನಾವು ನೀರನ್ನ ಹಾಕೋದ್ರಿಂದ ಸ್ವಲ್ಪ ಕಡಿಮೆ ಆಗ್ತವೆ. ಆದ್ರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಜ್ಜಿಗೆಯನ್ನ ಸೇವಿಸೋದ್ರಿಂದ ನಮಗೆ ಪೋಷಕಾಂಶಗಳು ಲಭ್ಯ ಆಗುತ್ತೆ, ಜೊತೆಗೆ ಜೀರ್ಣಶಕ್ತಿಯನ್ನು ಉತ್ತಮ ಮಾಡುತ್ತೆ ಅಂತ ಹೇಳ್ತಾರೆ. ಅದು ಜೀರ್ಣಶಕ್ತಿಯನ್ನು ಉತ್ತಮ ಮಾಡುತ್ತೆ. ನೋಡಿ, ಚರಕ ಸಂಹಿತೆಯಲ್ಲಿ ಚರಕ ಮುನಿ ಹೇಳ್ತಾನೆ, ಯಾವನು ಮಜ್ಜಿಗೆಯನ್ನ ನಿಯಮಿತವಾಗಿ ನಿರಂತರವಾಗಿ ಸೇವಿಸ್ತಾನೋ ಅವನಿಗೆ ಯಾವ ರೋಗಗಳು ಬಾಧಿಸೋದಿಲ್ಲ. ದೇವತೆಗಳಿಗೆ ಅಮೃತವು ಹೇಗೋ ಹಾಗೆ ಮನುಷ್ಯರಿಗೆ ಈ ಮಜ್ಜಿಗೆ ಅಂತ ಚರಕ ಸಂಹಿತೆಯಲ್ಲಿ ಅದು ಉದ್ಭವವಾಗಿದೆ. ಸೊ ಆ ರೀತಿ ಮಜ್ಜಿಗೆಗೆ ತುಂಬಾ ಒಳ್ಳೆಯ ಔಷಧೀಯ ಗುಣಗಳಿದೆ, ಮತ್ತು ಅದು ತುಂಬಾ ಒಳ್ಳೆಯ ಆರೋಗ್ಯಕರವಾದಂತಹ ಪಾನೀಯ ಅದು. ಮತ್ತು ಈ ಮಜ್ಜಿಗೆಯನ್ನ ನಮಗೆ ಬೇರೆ ಬೇರೆ ಗಿಡಮೂಲಿಕೆಗಳನ್ನ ಮಸಾಲೆ ಪದಾರ್ಥಗಳನ್ನ ನಾವು ಸೇರಿಸಿ ಸುವಾಸನೆಯನ್ನ ಹೆಚ್ಚಿಸಿ ಮತ್ತು ಅದರ ಔಷಧೀಯ ಗುಣಗಳನ್ನ ಹೆಚ್ಚಿಸಿ ಕೂಡ ಸೇರಿಸಬಹುದು. ಕೆಲವರು ಏನ್ ಮಾಡ್ತಾರೆ, ಪುದೀನ ಸೇರಿಸ್ತಾರೆ, ಮತ್ತು ಕೊತ್ತಂಬರಿಯನ್ನ ಸೇರಿಸಬಹುದು, ಶುಂಠಿಯನ್ನ ಹಾಕಿ ಸೇವಿಸಬಹುದು. ನೀವು ಹೇಳಿದ್ರಲ್ವಾ ಚಳಿಗಾಲದಲ್ಲಿ ಹೇಗೆ ಸೇವಿಸಬೇಕು ಅಂತ, ಆ ರೀತಿ ಆ ಟೈಮ್ನಲ್ಲಿ ಶುಂಠಿಯನ್ನ ರಸ ತೆಗೆದು ಬಿಟ್ಟು ಅದರಲ್ಲಿ ಸೇರಿಸಿದ್ರೆ ಆವಾಗ ಅದು ಕಫಕಾರಕ ಗುಣವನ್ನ ನಿವಾರಣೆ ಮಾಡುತ್ತೆ. ಆವಾಗ ನಾವು ಯಾರೇ ಆಗ್ಲಿ ಅದನ್ನ ಸೇವಿಸಬಹುದು. ಆ ರೀತಿ ನಾವು ಔಷಧೀಯ ಗುಣಗಳನ್ನ ಇನ್ನೂ ವ್ಯಾಲ್ಯೂ ಅಡಿಷನ್ ಮಾಡಿಬಿಟ್ಟು ಈ ಹಾಲು ಮತ್ತು ಮೊಸರನ್ನ ಸೇವಿಸಬಹುದು. ಈ ಮೊಸರು ಮತ್ತೆ ಮಜ್ಜಿಗೆಯನ್ನ ಈ ಮೌಲ್ಯ ವರ್ಧಿತ ಆಹಾರ ಉತ್ಪನ್ನಗಳ ತಯಾರಿಕೆಗೆ ಹೇಗೆ ಬಳಸ್ಕೋಬಹುದು ಅಂತ? ಮನೆ ಮಟ್ಟದಲ್ಲಿ ನಾವು ಮೊಸರು ಮತ್ತು ಮಜ್ಜಿಗೆಯನ್ನ ದಿನನಿತ್ಯ ಆಹಾರದ ಒಂದು ಭಾಗ ಅಂತ ಉಪಯೋಗಿಸ್ತೀವಿ. ಇನ್ನು ಮೌಲ್ಯವರ್ಧನೆಯನ್ನ ಅದರಿಂದ ಹೇಗೆ ಮಾಡಬಹುದು ಅಂದ್ರೆ, ಈಗ ಕೆಲವರು ರಾಯತ ಅಂತಾರೆ, ಮೊಸರು ಪಚಡಿ ಅಂತಾರೆ. ಈ ರೀತಿ ಈಗ ಜೀವನದ ಕ್ರಮ ಮತ್ತು ಆಹಾರದ ಕ್ರಮ ತುಂಬಾ ಬದಲಾಗ್ತಾ ಇದೆ ನಮ್ದು. ನಾವು ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸುವ ಒಂದು ಪ್ರಮಾಣ ಕಡಿಮೆ ಆಗ್ತಾ ಇದೆ, ಮತ್ತು ಹಾಲನ್ನ ಕೂಡ ನಾವು ದುಬಾರಿ ಅಂತ ಮೊಸರನ್ನ ಕೂಡ ಸೇವಿಸುವ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಈ ರೀತಿಯಾಗಿ ನಾವು ಪರಿಗಣಿಸದೇನೆ ದಿನವೂ ಒಂದು ಹೊತ್ತಿನಲ್ಲಿ ಯಾವುದಾದ್ರೂ ಒಂದು ಹೊತ್ತಿನಲ್ಲಿ ಹಸಿಯಾಗಿ ಯಾವ ತರಕಾರಿಯನ್ನು ನಾವು ಸೇವಿಸಬಹುದು ಅವುಗಳನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಮೊಸರು ಅಥವಾ ಮಜ್ಜಿಗೆಯನ್ನು ಅದಕ್ಕೆ ಸೇರಿಸಿ ರಾಯತ ಅಥವಾ ಪಚಡಿ ಮಾಡಿ ಮೊಸರು ಮಜ್ಜಿ ಅಂತ ಕೂಡ ಕರೀತಾರೆ ಸೇವಿಸಿದ್ರೆ ಹಾಗೆ ತರಕಾರಿಯನ್ನು ತಿನ್ನುವ ಬದಲು ಈ ರೀತಿ ನಾವು ಮೊಸರಿನಿಂದ ವ್ಯಾಲ್ಯೂಡೇಷನ್ ಮಾಡಬಹುದು ಮೌಲ್ಯವರ್ಧನೆಯನ್ನು. ಏನಾಗುತ್ತೆ ಅವಾಗ ಕೆಲವರಿಗೆ ಹಾಲನ್ನ ಕುಡಿಯಕ್ಕೆ ಇಷ್ಟ ಆಗಲ್ಲ, ಅಂತವರು ಇಂತಹ ಒಂದು ರಾಯತ ಅಥವಾ ವ್ಯಂಜನಗಳನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ, ಅಥವಾ ಅದನ್ನ ಯಾವುದೇ ಚಪಾತಿ ಅಥವಾ ರೊಟ್ಟಿಗೂ ನಾವು ನಂಚ್ಕೊಂಡು ತಿನ್ಬಹುದು. ಇನ್ನು ಕೆಲವರು ಸಾರಿನ ಬದಲಾಗಿ ಆಹಾರದಲ್ಲಿ ವೈವಿಧ್ಯತೆಯನ್ನು ಹೆಚ್ಚಿಸಿಕೋಸ್ಕರ ಮಜ್ಜಿಗೆ ಸಾರು ಮಾಡ್ತಾರೆ, ಮಜ್ಜಿಗೆ ಹುಳಿ ಮಾಡ್ತಾರೆ, ಪಳಿದ್ಯ ಅಂತ ಮಾಡ್ತಾರೆ. ಹೆಚ್ಚಾಗಿ ಸಾತ್ವಿಕ ಆಹಾರಗಳು ಅಂತ ಯಾವ ತರಕಾರಿಗಳನ್ನ ನಾವು ಹೇಳ್ತೀವೋ, ಸೋರೆಕಾಯಿ, ಬೂದುಗುಂಬಳಕಾಯಿ, ಅವುಗಳನ್ನೆಲ್ಲ ಚೆನ್ನಾಗಿ ಬೇಯಿಸಿ ಅದಕ್ಕೆ ನಾವು ಈ ಮಜ್ಜಿಗೆಯನ್ನ ಹಾಕಿ ಸ್ವಲ್ಪ ಮಸಾಲೆಯನ್ನ ಸೇರಿಸಿ ಅದನ್ನ ಮಜ್ಜಿಗೆ ಸಾರು ಮಾಡಿ ಅಥವಾ ಪಳಿದ್ಯ ಮಾಡಿ ದಿನವೂ ಸೇವಿಸಿದ್ರೆ ಅದರಿಂದ ನಾವು ಮಜ್ಜಿಗೆಯನ್ನು ಸೇವಿಸಿದಂತಾಯ್ತು, ತರಕಾರಿಯನ್ನು ಕೂಡ ಸೇವಿಸಿ ನಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಂಡಂಗಾಯ್ತು. ಮತ್ತು ಈ ಪರೋಟ ಆತರ ತಿಂಡಿಗಳನ್ನ ಮಾಡಿದಾಗ ಅದು ತುಂಬಾ ಜಾಸ್ತಿ ಎನರ್ಜಿ ಜಾಸ್ತಿ ಇರುತ್ತೆ, ಅದರ ಶಕ್ತಿಕರ ಮತ್ತು ಎಣ್ಣೆ ಅಂಶ ಜಾಸ್ತಿ ಇರುತ್ತೆ. ಅಂತದನ್ನ ಹೆಚ್ಚಾಗಿ ಅದರಿಂದ ಉಂಟಾಗುವ ಅಜೀರ್ಣ ಅಥವಾ ಈ ಒಂದು ವಾತ ಬಾಧೆಯನ್ನ ತಡೆಗಟ್ಟೋಕೆ ಹೆಚ್ಚಾಗಿ ಅದ್ರ ಜೊತೆಗೆ ಮೊಸರನ್ನ ನಂಚ್ಕೊಳಕ್ ಕೊಡೋದು ಒಂದು ರೂಢಿ. ಈ ರೀತಿ ಮೊಸರನ್ನು ಕೊಡುವಾಗ ಅದಕ್ಕೆ ನಾವು ಬೇರೆ ಬೇರೆ ಮಸಾಲೆಗಳನ್ನಾಗ್ಲಿ ತರಕಾರಿಗಳನ್ನ ಸೇರಿಸಿದ್ರೆ ಅದೇ ಒಂದು ಮೌಲ್ಯವರ್ಧನೆ ಆಗುತ್ತೆ. ಈ ರೀತಿ ನಾವು ಮೊಸರು ಮತ್ತು ಮಜ್ಜಿಗೆಯಿಂದ ತುಂಬಾ ಪದಾರ್ಥಗಳನ್ನ ನಂಚ್ಕೊಳ್ಳಕ್ಕೆ ತಯಾರಿಸಬಹುದು, ಮತ್ತು ನಾನು ಹೇಳಿದಾಗೆ ಆರೋಗ್ಯಕರ ಪಾನೀಯಗಳನ್ನ ಕೂಡ ತಯಾರಿಸಬಹುದು. ಮತ್ತು ಮಲೆನಾಡಿನಲ್ಲಿ ನೀವು ಹೋದ್ರೆ ದಿನನಿತ್ಯವೂ ಹಸಿ ಅಂತ ಅವರು ಒಂದು ಪದಾರ್ಥವನ್ನು ಮಾಡಿರ್ತಾರೆ ಅನ್ನಕ್ಕೆ, ಅದರಲ್ಲಿ ತರಕಾರಿಗೆ ಗಟ್ಟಿಯಾದ ಮೊಸರನ್ನ ಸೇರಿಸಿ ಅವರು ಒಂದು ಸಲ ಅನ್ನಕ್ಕೆ ಹಸಿಯನ್ನು ಹಾಕೊಂಡೇ ತಿಂತಾರೆ. ಸೊ ಅದರಿಂದ ಏನಾಗುತ್ತೆ, ತರಕಾರಿಗಳ ಜೊತೆಗೆ ಇರುವ ಯಾವುದೇ ವಿಟಮಿನ್ಗಳು ಮತ್ತು ಮಿನರಲ್ಗಳು ನಮ್ಮ ದೇಹಕ್ಕೆ ಸುಲಭವಾಗಿ ಒದಗುತ್ತೆ. ಈ ರೀತಿ ಒಂದು ಆಹಾರ ಕ್ರಮವನ್ನು ನಾವು ಕೂಡ ಹಾಲು ಮತ್ತು ಮೊಸರು ಮಜ್ಜಿಗೆಗಳನ್ನ ಬಳಸಿಕೊಂಡು ಸೇವಿಸಬಹುದು ಅಂತ ನನಗನ್ಸುತ್ತೆ. ಮತ್ತೆ ಈ ಅತಿಸಾರದ ಸಮಸ್ಯೆ ಬರುತ್ತಲ್ಲ, ಅಂತ ಸಂದರ್ಭದಲ್ಲಿ ಮಜ್ಜಿಗೆಯನ್ನು ಬಳಸ್ಕೋಬಹುದೇ? ಅತಿಸಾರದ ಸಮಸ್ಯೆ ಇರುವಾಗ ಹೆಚ್ಚಾಗಿ ಮಕ್ಕಳಿದ್ರೆ ನಾವು ಅವರಿಗೆ ಆ ಹೊತ್ತಿನಲ್ಲಿ ಮಜ್ಜಿಗೆಯನ್ನ ಅಶಕ್ತವಾಗಿದ್ರೆ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು. ಅಂತ ಹೊತ್ತಿನಲ್ಲಿ ನಾವು ಇರೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು. ಅಂತ ಹೊತ್ತಿನಲ್ಲಿ ನಾವು ಈ ORS ಅಂತ ಕೊಡ್ತೀವಿ. ಆದ್ರೂ ಸ್ವಲ್ಪ ಚೇತರಿಸಿಕೊಂಡ ಮೇಲೆ ಮಜ್ಜಿಗೆಯನ್ನ ಖಂಡಿತವಾಗಿಯೂ ಕೊಡಬಹುದು. ಯಾಕೆಂದ್ರೆ ಅದು ದ್ರವ ರೂಪದ ಆಹಾರವನ್ನು ನಾವು ಅತಿಸಾರ ಸಮಸ್ಯೆಗೆ ಕೊಡ್ತೀವಿ. ಈ ರೀತಿ ಅಜೀರ್ಣ ಅಥವಾ ವಾಂತಿ ಇರುವ ವೇಳೆಯಲ್ಲಿ ನಾವು ಸ್ವಲ್ಪ ಈ ಶುಂಠಿ ಅಥವಾ ಉಪ್ಪನ್ನ ಸೇರಿಸಿರುವ ಮಜ್ಜಿಗೆಯನ್ನು ಖಂಡಿತವಾಗಿಯೂ ಪಥ್ಯಾಹಾರವಾಗಿ ಕೊಡಬಹುದು. ಮತ್ತೆ ಈ ಜೀವನ ನಿರೋಧಕ ಔಷಧಿಗಳನ್ನು ಸೇವಿಸಿದಾಗ ಒಂದ್ ರೀತಿ ಸುಸ್ತು ಆಗ್ತಾ ಇರುತ್ತೆ ಅವುಗಳನ್ನು ನಿಲ್ಸಿದ್ಮೇಲೆ, ನಿಜ ಅದರ ನಿವಾರಣೆಗೆ ಮೊಸರು ಮಜ್ಜಿಗೆಯನ್ನು ಬಳಸ್ಕೋಬಹುದು ಅಂತ ನಿಜನೇ ಅದು? ಹೌದು, ಈ ಆಂಟಿಬಯೋಟಿಕ್ಸ್ ಅಥವಾ ನೀವು ಹೇಳಿದ್ರಲ್ಲ ಜೀವ ನಿರೋಧಕ ಔಷಧಿಗಳನ್ನ ನಾವು ಮಾತ್ರೆಗಳನ್ನು ತಗೊಂಡಾಗ ವಿಟಮಿನ್ ಅಂಶಗಳು ನಮಗೆ ಬೇಕಾಗುತ್ತೆ, ಇನ್ನು ಹೆಚ್ಚು ವಿಟಮಿನ್ಗಳು. ಅಂತ ಹೊತ್ತಿನಲ್ಲಿ ಹಾಲು ಮತ್ತು ಹೈನೋತ್ಪನ್ನಗಳಿಂದ ನಮಗೆ ಸುಲಭವಾಗಿ ಜೀವಸತ್ವಗಳು ಮತ್ತು ಖನಿಜಾಂಶಗಳು ಲಭ್ಯವಾಗುವ ಕಾರಣ ಇವುಗಳನ್ನ ಸೇವಿಸಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಗರ್ಭಿಣಿಯರು ಮತ್ತು ಬಾಣಂತಿ ತಾಯಂದಿರಿಗೆ ಕೂಡ ದಿನಕ್ಕೆ ಒಂದು ಸಲವಾದರೂ ಕೊಟ್ಟೆ ಕೊಡ್ತಾರೆ. ಯಾಕೆಂದ್ರೆ ಅವರಿಗೆ ಆಗಿನ ಕಾಲದಲ್ಲಿ ಅವರಿಗೆ ಹೆಚ್ಚಿನ ಪೋಷಕಾಂಶಗಳು ಅವಶ್ಯಕತೆ ಇರುತ್ತೆ. ಆದ್ರಿಂದ ಗರ್ಭಿಣಿ ಮತ್ತು ಅನಂತಿಯರು ಅವಶ್ಯವಾಗಿ ಒಂದು ಸಲವಾದರೂ ಹಾಲನ್ನು ಸೇವಿಸಬೇಕು ಮತ್ತು ಮೊಸರನ್ನು ಸೇವಿಸಬಾರದು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಮೊಸರನ್ನು ಕೂಡ ಸೇವಿಸಬಹುದು ಅವರು. ಮತ್ತೆ ಈ ಜೀವಪರ ವಸ್ತು ಅಂತಾರೆ ಇವತ್ತು ಪ್ರೋಬಯಾಟಿಕ್ಸ್ ಅಂತ, ಅದರಲ್ಲೂ ಮೊಸರನ್ನು ಏನಾದರೂ ಬಳಸ್ಕೊಳ್ತಾರೆ? ಮೊಸರು ಇವಾಗ ಈ ಜೀವಪರ ವಸ್ತುಗಳ ಒಂದು ಮುಖ್ಯವಾದ ಸಾಧನ ಆಗಿದೆ ಅದು. ಮೂಲ ಅಂತೀರ? ಮೂಲ, ಯಾಕೆಂದ್ರೆ ಈ ಪ್ರೋಬಯಾಟಿಕ್ಸ್ ಅನ್ನೋದು ಯಾವುದೇ ಒಂದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ನಮ್ಮ ಸಣ್ಣ ಕರುಳಿನಲ್ಲಿ ಕೆಲವು ಬ್ಯಾಕ್ಟೀರಿಯಾ ಜೀವಿಗಳಿವೆ, ಸೂಕ್ಷ್ಮಾಣುಗಳು. ಅವುಗಳ ಒಂದು ಪ್ರಮಾಣ ಏನಾದ್ರೂ ಕಡಿಮೆ ಆದಾಗ ನಮ್ಮಲ್ಲಿರೋ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ನಾವು ಈ ಒಂದು ಪ್ರೋಬಯಾಟಿಕ್ಸ್ ಅನ್ನೋ ಆಹಾರಗಳನ್ನ ಕೊಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಈ ರೀತಿ ಒಳ್ಳೆಯ ಬ್ಯಾಕ್ಟೀರಿಯಾ ವರ್ಗಗಳ ಈ ಸೂಕ್ಷ್ಮಾಣು ಜೀವಿಗಳ ಒಂದು ಪ್ರಮಾಣವನ್ನ ನಾವು ಹೆಚ್ಚಿಸ್ಕೋಬಹುದು. ಆದ್ದರಿಂದ ಈ ರೀತಿ ಒಂದು ಯೋಗರ್ಟ್ ಅಥವಾ ಈ ಪ್ರೋಬಯಾಟಿಕ್ಸ್ ಅನ್ನೋದನ್ನ ತಯಾರಿಸುವ ಈ ಒಂದು ಮೊಸರು ಅನ್ನೋದು ಮುಖ್ಯವಾದ ಸಾಧನವಾಗಿದೆ. ಆದರೆ ಅದನ್ನು ತಯಾರಿಸುವುದನ್ನ ತುಂಬಾ ಎಚ್ಚರಿಕೆಯಿಂದ ಒಂದು ಫ್ಯಾಕ್ಟರಿಯಲ್ಲಿ ಅವುಗಳನ್ನ ತಯಾರಿಸ್ತಾರೆ. ಅದಕ್ಕೆ ಒಂದು ವಿಶಿಷ್ಟ ರೀತಿಯ ಒಂದು ವರ್ಗದ ಸೂಕ್ಷ್ಮಾಣು ಜೀವಿಗಳನ್ನ ಬಳಸಿ ಹೆಪ್ಪು ಹಾಕುವ ಒಂದು ಕ್ರಿಯೆಯಿಂದ ಅದನ್ನ ತಯಾರಿಸ್ತಾರೆ. ಅದನ್ನ ಆದ್ರೆ ನಾವು ಸರಿಯಾದ ರೀತಿಯಲ್ಲಿ ಮೊಸರನ್ನ ತಯಾರು ಮಾಡ್ಕೊಂಡು ಬಳಸ್ಕೊಂಡ್ರೆ ಅದೇ ಸಾಕಾಗಬಹುದು ಅಂತ? ನಿತ್ಯವೂ ನಾವು ಶುದ್ಧವಾಗಿ ತಯಾರಿಸೋ ಒಂದು ಮೊಸರನ್ನ ನಾವು ನಿರಂತರವಾಗಿ ಸೇವಿಸಿದ್ರೆ ಸಾಕು, ಯಾವುದೇ ಒಂದು ರೋಗ ನಿರೋಧಕ ಶಕ್ತಿಯನ್ನು ನಾವು ಗಳಿಸ್ಕೋಬಹುದು. ಇದನ್ನ ನಮ್ಮ ಹಿರಿಯರು ಕೂಡ ಅನುಸರಿಸ್ಕೊಂಡ್ಬಂದಿದ್ರು. ಮತ್ತೆ ನೋಡಿ, ನಮ್ಮ ಹಿರಿಯರು ಈ ಹಾಲು ಮತ್ತು ಮೊಸರನ್ನ ಇಡೋದಕ್ಕೆ ಅವರು ಬೇರೆ ಜಾಗವನ್ನೇ ಇಡ್ತಾ ಇದ್ರು. ಶುದ್ಧವಾಗಿ ಯಾವಾಗ್ಲೂ ಒಂದು ಸೂಕ್ಷ್ಮವಾಗಿ ಒಂದು ಇಟ್ಕೊಳ್ತಾ ಇದ್ರು, ಒಲೆ ಹತ್ತಿರವೇ ಅದರ ಒಂದು ಮಾಡವನ್ನ ಮಾಡ್ತಾ ಇದ್ರು. ಯಾಕೆಂದ್ರೆ ಅದಕ್ಕೆ ಬೇಕಾಗಿರುವಂತಹ ಒಂದು ಉಷ್ಣತೆಯನ್ನ ಕರೆಕ್ಟ್ ಆಗಿ ಕಾಯ್ಕೋಬೇಕು. ಮೇಲ್ಮಟ್ಟದಲ್ಲಿ ಕಟ್ತಾ ಇದ್ರು, ಮೇಲ್ಮಟ್ಟಿಗೆ ಕಟ್ತಾ ಇದ್ರು. ಮತ್ತು ಅದನ್ನ ಸರಿಯಾಗಿ ಇಷ್ಟು ಅವಧಿಯಲ್ಲಿ ಅದನ್ನು ಉಪಯೋಗಿಸ್ಕೋಬೇಕು ಅಂದ್ರೆ ಅಷ್ಟು ಅವಧಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ರು. ನಾವೇನ್ ಮಾಡ್ಬಿಡ್ತೀವಿ ಇವಾಗ, ಫ್ರಿಡ್ಜ್ ನಲ್ಲಿ ಇಟ್ಕೊಂಡು ಅದನ್ನ ತಿನ್ನೋದ್ರಿಂದ ಏನಾಗುತ್ತೆ, ಮತ್ತಷ್ಟು ತಂಪು ವಾತಾವರಣಕ್ಕೆ ತಗೊಂಡೋಗಿ ಮತ್ತೆ ರೂಮಿನ ಟೆಂಪರೇಚರ್ ತಂದು ಆ ರೀತಿ ಮೊಸರಿನಿಂದ ನಮಗೆ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದೇ ಹೊರತು, ಸರಿಯಾಗಿ ಅದನ್ನ ನಾವು ತಯಾರಿಸಿ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಯಾವುದೇ ರೀತಿಯ ಅದರ ಒಂದು ವಿಶಿಷ್ಟ ಗುಣಗಳನ್ನ ನಾವು ಅಳವಡಿಸ್ಕೊಳಕ್ ಸಾಧ್ಯ. ಸಮಯದಲ್ಲಿ ಬಳಸ್ಕೊಳ್ಳೋದು ಬಹಳ ಮುಖ್ಯ ಅಂತ, ಬಹಳ ಮುಖ್ಯ. ಹಾಲನ್ನ ಹೆಪ್ಪು ಬಳಸ್ಕೋಬೇಕು, ತಾಜಾ ಇರುವಾಗಲೇ ಅದನ್ನು ಬಳಸ್ಕೊಂಡು ಅದನ್ನ ಬೇರೆ ಬೇರೆ ಈ ರೀತಿಯ ವ್ಯಂಜನಗಳನ್ನ ತಯಾರಿಸಿಕೊಂಡು ಅದನ್ನ ಉಪಯೋಗಿಸಿ ಮರುದಿನಕ್ಕೆ ಮತ್ತೆ ಹೆಪ್ಪು ಹಾಕಿಟ್ಕೊಂಡು ಆತರ ಉಪಯೋಗಿಸಿದ್ರೆ, ಮತ್ತು ಹೆಚ್ಚಾಗಿರುವ ಮೊಸರನ್ನ ಮಜ್ಜಿಗೆ ಮಾಡಿ ಅವತ್ತೇ ಅದನ್ನ ಆರೋಗ್ಯಕರ ಪಾನೀಯವನ್ನಾಗಿ ಕುಡಿದ್ಬಿಟ್ಟು ಆ ರೀತಿಯಾಗಿ ಉಪಯೋಗಿಸ್ಕೋಬೇಕು. ಮತ್ತೆ ಇವತ್ತು ಕೊಬ್ಬಿನ ಅಂಶ ಕಡಿಮೆ ಮಾಡಬೇಕು ಅಂತ ಇರ್ತಾರೆ ಕೆಲವರು, ಹೃದ್ರೋಗಿಗಳಿರ್ತಾರೆ, ಅವರಿಗೆ ಮೊಸರಿಗಿನ್ನ ಮಜ್ಜಿಗೆನೇ ಅನುಕೂಲ ಅಂತೀರ? ಹೌದು, ಮೊಸರಿಗಿಂತ ಮಜ್ಜಿಗೆ ಯಾಕೆ ಅನುಕೂಲ ಅಂತೀವಿ ಅಂದ್ರೆ ಅದರಲ್ಲಿ ಆಗ್ಲೇನೆ ಸ್ವಲ್ಪ ಮಟ್ಟಿನ ಕೊಬ್ಬಿನ ಅಂಶ ಹೊರಟೋಗಿರುತ್ತೆ. ಮತ್ತು ಈ ಕಡಿದ ಮಜ್ಜಿಗೆಯನ್ನು ತೆಗೆದಾಗಲಂತೂ ನಾವು ಬೆಣ್ಣೆಯನ್ನು ತೆಗೆದುಕೊಂಡ್ಬಿಟ್ಟಿರ್ತೀವಿ, ಮತ್ತು ಅಂತಹ ಕಡಿದ ಮಜ್ಜಿಗೆ ತುಂಬಾ ಒಳ್ಳೆಯದು. ನಾವು ನೀರನ್ನ ಸೇರಿಸೋದ್ರಿಂದ ಮಜ್ಜಿಗೆಗೆ ಅದರಲ್ಲಿರುವಂತ ಜಿಡ್ಡಿನ ಅಂಶ ತುಂಬಾ ಕಡಿಮೆ ಆಗುತ್ತೆ. ಆದ್ರಿಂದ ಹೃದ್ರೋಗಿಗಳಿಗೆ ಮಜ್ಜಿಗೆ ತುಂಬಾ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದೇ, ಸುಲಭವಾಗಿ ಜೀರ್ಣ ಆಗುತ್ತೆ. ಆದ್ರೆ ಮೊಸರನ್ನ ಕೊಡೋದ್ರಿಂದ ಬೆಳೆಯುವ ಮಕ್ಕಳಿಗೆ ಬೇಕಾಗುವಂತಹ ಕ್ಯಾಲ್ಸಿಯಂ ಪ್ರಮಾಣ ಮೊಸರಿನಲ್ಲಿ ಹೆಚ್ಚು ಸಿಗುತ್ತೆ, ಮಕ್ಕಳಿಗೆ ಕೊಡಬಹುದು ನಾವು. ಮತ್ತೆ ವಿಶೇಷವಾಗಿ ಇವತ್ತು ಈ ವಯಸ್ಸಾದಂತ ಮಹಿಳೆಯರಿಗೆ ಮೂಳೆ ಸಮಸ್ಯೆ ಇವೆಲ್ಲ ಇರ್ತವೆ, ಅವ್ರಿಗೆ ಮೊಸರನ್ನ ಬಳಸೋದಕ್ಕೆ ಪ್ರತಿದಿನ ಬಳಸೋದಕ್ಕೆ ಶಿಫಾರಸು ಮಾಡ್ತಾರೆ, ಇದರಿಂದ ಆಗುವಂತ ಅನುಕೂಲ ಏನು ಅಂತ? ಅದೇ ನಾನು ಹೇಳಿದಾಗೆ ಮಹಿಳೆಯರಿಗೆ ಈಗ 35 ವರ್ಷ ಆದ ನಂತರ ಮೂಳೆಯಲ್ಲಿರುವಂತಹ ಕ್ಯಾಲ್ಸಿಯಂ ಅನ್ನ ತನ್ನ ದಿನನಿತ್ಯದ ಅವಶ್ಯಕತೆಗೆ ಶರೀರ ಬಳಸ್ಕೊಳಕ್ ಶುರು ಮಾಡುತ್ತೆ. ಕ್ಯಾಲ್ಸಿಯಂ ನಮ್ಮ ದಿನನಿತ್ಯದ ಆಹಾರದಲ್ಲಿ ಅದು ಸಿಗದೇ ಇರುವಾಗ ನಮ್ಮ ಅವಶ್ಯಕತೆಗೆ ಬೇಕಾಗಿರುವಷ್ಟು ಮೂಳೆಯಿಂದ ಎಳೆಯೋಕ್ಕೆ ಶುರು ಆಗುತ್ತೆ. ಆದ್ರಿಂದ ಮೂಳೆಯಲ್ಲಿ ರಂಧ್ರಗಳು ಉಂಟಾಗಿ ಅದು ದುರ್ಬಲವಾಗ್ತಾ ಹೋಗುತ್ತೆ. ಈ ರೀತಿ ಮೂಳೆ ಸವೆತ ಮಹಿಳೆಯರಲ್ಲೇ ಜಾಸ್ತಿ. ಹಾಗಿರುವಾಗ ನಾವು ಈ ಹಾಲು ಮತ್ತು ಮೊಸರಿನಿಂದ ಕ್ಯಾಲ್ಸಿಯಂ ಅಂಶ ಅಥವಾ ಸುಣ್ಣದ ಅಂಶ ಅಂತ ಹೇಳ್ತೀವಲ್ಲ, ಅದು ನಮಗೆ ಸುಲಭವಾಗಿ ರಕ್ತಗತವಾಗೋದ್ರಿಂದ, ಪಚನವಾಗೋದ್ರಿಂದ ಮತ್ತು ಬಯೋಅವೈಲೇಬಿಲಿಟಿ ಅಂತ ಹೇಳ್ತೀವಿ, ದೇಹಕ್ಕೆ ಒದಗುವಂತಹ ಒಂದು ಒಳ್ಳೆಯ ಗುಣಮಟ್ಟ ಇರೋದ್ರಿಂದ ಹಾಲು ಮತ್ತು ಮೊಸರನ್ನ ಜಾಸ್ತಿಯಾಗಿ ನಾವು ಮಹಿಳೆಯರು, ಅದರಲ್ಲೂ 35ಕ್ಕಿಂತ ಹೆಚ್ಚು ಆಗಿರೋ ವಯಸ್ಸಿನ ಮಹಿಳೆಯರು ಅದನ್ನ ಜಾಸ್ತಿ ಸೇವಿಸಬೇಕು ಅಂತ ಶಿಫಾರಸು ಮಾಡಿದ್ದು ಸರಿಯಾಗಿದೆ. ಮತ್ತು ಅದೇ ರೀತಿಯಾಗಿ ಮಹಿಳೆಯರು ಹಾಲನ್ನ ಮತ್ತು ಮೊಸರನ್ನ ಜಾಸ್ತಿ ಸೇವಿಸಬೇಕು. ಬರೀ ಟೀ ಮತ್ತು ಕಾಫಿ ಆ ರೀತಿಯ ಒಂದು ಪಾನೀಯಗಳನ್ನು ಸೇವಿಸುವ ಬದಲು ಮಜ್ಜಿಗೆಯನ್ನ ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗುವಂತಹ ಸುಣ್ಣದ ಅಂಶವನ್ನು ಜಾಸ್ತಿ ಪೂರೈಕೆ ಮಾಡಿದಂಗೆ ಆಗುತ್ತೆ. ಇನ್ನೊಂದು ಹೇಳಬೇಕು ಅಂದ್ರೆ ರೈತಾಪಿ ವರ್ಗದವರಿಗೆ ಈ ವಿಷಯವನ್ನ ಹೇಳ್ತಿರೋದ್ರಿಂದ ಹಳ್ಳಿಗಳಲ್ಲಿ ಅವರು ಡೈರಿಗೆ ಹಾಲು ಹಾಕ್ತಾರೆ, ಮನೆಗೆ ಕೂಡ ಸ್ವಲ್ಪನೂ ಉಳಿಸ್ಕೊಳ್ದೇನೆ ಅವರು ಹಾಲನ್ನ ತುಂಬಾ ಜನ ಆ ತರ ಮಾಡ್ತಿದ್ದಾರೆ. ತಮ್ಮ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಹಾಲು ಮೊಸರಿಗೆ ಹಾಲನ್ನ ಇಟ್ಕೊಂಡು ಆಮೇಲೆ ಅವರು ಡೈರಿಗೆ ಹಾಕೋದ್ರಿಂದ ನಂತರ ವೈದ್ಯರಡಿಗೆ ಓಡುವಂತಹ ಒಂದು ಸಮಸ್ಯೆ ಬರದಿರಲಿ, ತಾವೇ ಒಂದು ತಯಾರಿಸಿರುವಂತಹ ಹಾಲು ಮತ್ತು ಹೈನೋತ್ಪನ್ನಗಳನ್ನ ಅವರು ಮೊದಲು ಉಪಯೋಗಿಸಿಕೊಂಡು ನಂತರ ಉಳಿದಿರುವ ಹಾಲನ್ನ ಅವರು ಡೈರಿಗೆ ಹಾಕಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಆದ್ರಿಂದ ನಮ್ಮ ರೈತ ಮಹಿಳೆಯರಿಗೆ ಮತ್ತೆ ರೈತ ಬಾಂಧವರಿಗೆ ಈ ಮೊಸರು ಮತ್ತು ಮಜ್ಜಿಗೆಯ ಮಹತ್ವ, ಇವುಗಳನ್ನು ಹೇಗೆ ತಯಾರಿಸಬಹುದು, ಇದರ ಗುಣವಿಶೇಷಗಳು ಮತ್ತೆ ಇದರಿಂದ ತಯಾರಿಸಬಹುದಾದ ಮೌಲ್ಯವರ್ಧಿತ ಪದಾರ್ಥಗಳ ಬಗ್ಗೆ ತಿಳಿಸೋಣ ಅಂತ ಅಂದು ತಮ್ಮ ದೇಶದಲ್ಲ ಕೇಳಿದೆ. ವಿವರವಾದಂತಹ ಮಾಹಿತಿ ಮಾಡಿಕೊಟ್ರಿ ಬನು ದೇಶಪಾಂಡೆ ಅವರೇ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮೊಸರು ಮತ್ತು ಮಜ್ಜಿಗೆಯ ಪೌಷ್ಟಿಕ ಮೌಲ್ಯ ಹಾಗೂ ಗುಣ ವಿಶೇಷತೆಗಳು ಈ ಕುರಿತು ಡಾಕ್ಟರ್ ಬನು ದೇಶಪಾಂಡೆ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ಬಾಳೆ ಬೆಳೆಯನ್ನ ಹಲವಾರು ಕೀಟಪೀಡಿಗಳು ಬಾಧಿಸುತ್ತವೆ. ಅವುಗಳಲ್ಲಿ ಹುಸಿ ಕಾಂಡದ ಮೂತಿ ಹುಳು ಕೂಡ ಬಹಳ ಮುಖ್ಯವಾದಂಥದ್ದು. ಸಾಮಾನ್ಯವಾಗಿ ಈ ಬಾಳೆ ಬೆಳೆಯ ಹುಸಿ ಕಾಂಡದ ಮೂತಿ ಹುಳುವಿನ ಹಾವಳಿ ಬೇಸಿಗೆ ಮತ್ತು ಮುಂಗಾರು ಹಂಗಾಮ್ನಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಬಾಳೆ ಸುಮಾರು 4 ತಿಂಗಳ ಬೆಳೆಯಾಗ್ತಿದ್ದಂತೆ ಇದು ಪ್ರಾರಂಭವಾಗುತ್ತೆ. ಈ ಕೀಟದ ಹಾವಳಿ ಗೊತ್ತಾಗುವಷ್ಟರಲ್ಲಿ ಬಾಳೆ ಬೆಳೆ ಹೂ ಬಿಡುವಂಥ ಒಂದು ಹಂತಕ್ಕೆ ಬಂದಿರುತ್ತೆ. ಈ ಕೀಟದ ಬಾಧೆಯ ಲಕ್ಷಣಗಳು ಮುಖ್ಯವಾಗಿ ಕಾಂಡದ ಮೇಲೆ ಚಿಕ್ಕ ಚಿಕ್ಕ ರಂಧ್ರಗಳ ರೂಪದಲ್ಲಿ ಗೋಚರವಾಗುತ್ತೆ. ಬಾಳೆ ಬೆಳೆಗೆ 4 ತಿಂಗಳಾದ ನಂತರ ಈ ಚಿಕ್ಕ ಗಾತ್ರದ ರಂಧ್ರಗಳನ್ನು ನಾವು ಕಾಣಬಹುದು. ಈ ರಂಧ್ರಗಳಿಂದ ಲೋಳೆಯಂತಹ ಅಂಟು ಪದಾರ್ಥ ಹೊರಗಡೆ ಬರುತ್ತೆ. ಕೀಟದ ಮರಿ ಹಂತ ಮತ್ತು ಪ್ರೌಢದುಂಬಿ ಇವೆರಡೂ ಸೇರಿಕೊಂಡು ಬಾಳೆಯ ಕಾಂಡದ ಎಲೆಯ ಮಧ್ಯದ ದಿಂಡು ಮತ್ತು ಬಾಳೆಗೊನೆಯ ಬುಡದ ಭಾಗವನ್ನು ಬಾಧಿಸ್ತವೆ. ಮರಿ ಹಂತದ ಹುಳುಗಳು ಹೆಚ್ಚಿನ ಹಾನಿಯನ್ನು ಉಂಟು ಮಾಡ್ತವೆ. ಕಾಂಡದಲ್ಲಿ ಅನೇಕ ಸುರಂಗಗಳನ್ನು ಕೊರೆದು ತಿರುಳನ್ನು ತಿಂತವೆ. ಆನಂತರ ಬಾಳೆಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗ್ತವೆ. ಲೋಳೆಯಂತಹ ಪದಾರ್ಥ ಕಾಂಡದ ಮೇಲೆ ರಂಧ್ರಗಳ ಮೂಲಕ ಹೊರಗಡೆ ಬರುತ್ತೆ. ಕ್ರಮೇಣವಾಗಿ ಕಾಂಡ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ರಭಸವಾದಂಥ ಗಾಳಿ ಬೀಸಿದಾಗ ಅದು ಮುರಿದು ಬೀಳುತ್ತೆ. ಕೀಟದ ಹಾವಳಿ ಹೆಚ್ಚಾದಾಗ ಕಾಂಡಕ್ಕೆ ಜೋಡಣೆಯಾಗುವಂಥ ಎಲೆಗಳ ಬುಡಭಾಗದಲ್ಲಿ ನೀರಿನಂತಹ ದ್ರವ ಕೂಡ ಸೋರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಬಾಳೆಯ ಗೊನೆಯ ಬುಡದ ಭಾಗ ಕೊಳೆಯೋದಕ್ಕೆ ಪ್ರಾರಂಭವಾಗಿ ಬಾಳೆಕಾಯಿಗಳು ಚೆನ್ನಾಗಿ ಬಲಿಯೋದಕ್ಕಿಂತ ಮೊದಲೇ ಮಾಗ್ತವೆ. ಬಾಧೆಗೆ ಒಳಗಾದಂಥ ಕಾಂಡ ಕೊಳೆಯೋದ್ರಿಂದ ದುರ್ವಾಸನೆ ಕೂಡ ಬರುತ್ತೆ. ಇನ್ನು ಬಾಳೆಯ ಮೂತಿ ಹುಳುವಿನ ನಿರ್ವಹಣೆಗೆ ಬಂದರೆ ಬಾಳೆ ತೋಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಾಗತ್ತೆ. ನೆಡೋದಕ್ಕೆ ಆರೋಗ್ಯಕರವಾದಂಥ ಮತ್ತು ಕೀಟಮುಕ್ತ ಕಂದುಗಳನ್ನು ಬಳಸ್ಕೋಬೇಕು. ಬಾಳೆ ಗಿಡದಲ್ಲಿನ ಒಣಗಿದ ಎಲೆಗಳನ್ನು ತೆಗೆಯೋದ್ರಿಂದ ಕಾಂಡದ ಮೇಲಿರುವಂಥ ಕೀಟದ ಬಾಧೆಯ ಲಕ್ಷಣಗಳನ್ನು ಪ್ರಾರಂಭದ ಹಂತದಲ್ಲೇ ಗುರುತಿಸೋದಕ್ಕೆ ಸಾಧ್ಯವಾಗುತ್ತೆ. ಬಾಳೆ ಬುಡದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ಮರಿಕಂದುಗಳನ್ನು, ಹಾಗೆಯೇ ಮೂತಿ ಹುಳು ಬಾಧಿತ ಕಂದುಗಳನ್ನು ಮತ್ತು ಕಾಂಡಗಳನ್ನು ಆಗಾಗ ಕಿತ್ತು ನಾಶಪಡಿಸಬೇಕು. ಕಾಂಪೋಸ್ಟನ್ನು ತಯಾರು ಮಾಡೋದಕ್ಕೆ ಬಳಸಬಾರದು. ಬಾಳೆಗೊನೆಗಳನ್ನು ಕೊಯ್ಲು ಮಾಡಿದ ನಂತರ ಉಳಿದಂಥ ಬಾಳೆಕಾಂಡವನ್ನು ಭೂಮಿಯ ಮೇಲ್ಮೈ ಮಟ್ಟಕ್ಕೆ ಕತ್ತರಿಸಿ ತೆಗಿಬೇಕಾಗತ್ತೆ. ಇನ್ನು ಪೋಷಕಾಂಶಗಳ ನಿರ್ವಹಣೆಗೆ ಬಂದರೆ ಸಾವಯವ ಮತ್ತು ಜೈವಿಕ ಗೊಬ್ಬರಗಳನ್ನು ಮಣ್ಣಿನ ಫಲವತ್ತತೆಯನ್ನು ಪರೀಕ್ಷಿಸಿ ಬಳಸಬೇಕಾಗತ್ತೆ. ಹೆಚ್ಚು ಪ್ರಮಾಣದ ಸಾರಜನಕ ಗೊಬ್ಬರ ಬಳಸಿದರೆ ಈ ಗಿಡಗಳು ಹೆಚ್ಚು ಕೀಟ ಮತ್ತು ರೋಗಗಳನ್ನು ಆಕರ್ಷಿಸುತ್ತವೆ. ಒಂದು ವೇಳೆ ಕಡಿಮೆ ಬಳಸಿದರೆ ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಹೀಗಾಗಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ಈ ಗೊಬ್ಬರಗಳನ್ನು ಬಳಸಬೇಕು. ಪ್ರೌಢ ಕೀಟಗಳನ್ನು ಲಿಂಗಾಕರ್ಷಕ ಬಲೆಯಿಂದ ಆಕರ್ಷಿಸಿ ಗಂಡು ಮತ್ತು ಹೆಣ್ಣು ದುಂಬಿಗಳ ಎರಡರ ಸಂಖ್ಯೆಯನ್ನು ಗಣನೀಯವಾಗಿ ಕಡಿಮೆ ಮಾಡ್ಕೋಬಹುದು. ಇದಕ್ಕಾಗಿ ಬಾಳೆ ತೋಟದಲ್ಲಿ ಪ್ರತಿ ಎಕರೆಗೆ 40 ಬಲೆಗಳಂತೆ ಅಲ್ಲಲ್ಲಿ ಬಲಿತ ಬಾಳೆದಿಂಡುಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಒಂದು ಕಡೆ ರಾಶಿ ಹಾಕಿ ಗೋಣಿ ಚೀಲಗಳಿಂದ ಮುಚ್ಚಬೇಕು. ಆನಂತರ ದುಂಬೆಗಳನ್ನು ಸಂಗ್ರಹಿಸಿ ನಾಶಪಡಿಸಬೇಕು. ಕತ್ತರಿಸಿದಂಥ ತುಂಡುಗಳಿಗೆ 20 ಗ್ರಾಂನಷ್ಟು ಬೆವೇರಿಯ ಬ್ಯಾಸಿಯಾನವನ್ನು ಪ್ರತಿ ಬಲೆಗೆ ಹಾಕಬೇಕಾಗತ್ತೆ. ಇನ್ನು ಜೈವಿಕ ನಿರ್ವಹಣೆಗೆ ಬಂದರೆ ಕೆಲವೊಂದು ಜಾತಿಯ ಕೀಟಗಳು ಬಾಳೆ ಮೂತಿ ಹುಳುವಿನ ಮರಿ ಮತ್ತು ಕೋಶಗಳನ್ನು ತಿಂದು ನಾಶ ಮಾಡ್ತವೆ. ಮೆಟರೀಸಿಯಂ ಅನೈಸೋಪ್ಲಿಯೆ ಎನ್ನುವಂಥ ಒಂದು ಜೈವಿಕ ಕೀಟನಾಶಕ ಶಿಲೀಂಧ್ರವನ್ನು ಉಪಯೋಗಿಸಿ 90% ಈ ಬಾಳೆ ಮೂತಿ ಹುಳದ ಹತೋಟಿಯನ್ನು ಮಾಡಬಹುದು. ಇನ್ನು ರಾಸಾಯನಿಕ ವಿಧಾನಗಳಿಗೆ ಬಂದರೆ ಪ್ರತಿ ಲೀಟರ್ ನೀರಿಗೆ 2.5 ಮಿಲಿಲೀಟರ್ನಷ್ಟು ಕ್ಲೋರೋಫೈರಿಪಾಸನ್ನು ನಾವು ಬೆರೆಸ್ಕೊಂಡು ತೋಟದ ಸುತ್ತ ಇರುವಂಥ ಮರಗಳಿಗೆ ಸಿಂಪರಣೆ ಮಾಡೋದ್ರಿಂದ ಈ ಬಾಳೆ ಮೂತಿ ಹುಳುವಿನ ಕೀಟದ ಒಂದು ಮೊಟ್ಟೆಯಿಡೋದನ್ನು ನಾವು ತಪ್ಪಿಸ್ಬೋದು. ಇನ್ನು ಮಾನೋಕ್ರೋಟೋಫಾಸ್ 36SL ಕೀಟನಾಶಕವನ್ನು ಕಾಂಡಕ್ಕೆ ನೇರವಾಗಿ ಚುಚ್ಚುಮದ್ದಿನ ರೂಪದಲ್ಲಿ ಕೊಡೋದು ಕೂಡ ಪರಿಣಾಮಕಾರಿ ಅಂತ ಕಂಡುಬಂದಿದೆ. 54 ಮಿಲಿಲೀಟರ್ನಷ್ಟು ಮಾನೋಕ್ರೋಟೋಫಾಸ್ ಕೀಟನಾಶಕವನ್ನು 350 ಮಿಲಿಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು 45 ಸೆಂಟಿಮೀಟರ್ ಮತ್ತು 150 ಸೆಂಟಿಮೀಟರ್ನ ಎತ್ತರದಲ್ಲಿ ತಿಂಗಳಿಗೊಮ್ಮೆ 5 ಮತ್ತು 8ನೇ ತಿಂಗಳಿನಲ್ಲಿ ಈ ಬಾಳೆ ಕಾಂಡಕ್ಕೆ ಮಾನೋಕ್ರೋಟೋಫಾಸ್ ಕೀಟನಾಶಕವನ್ನು ಕೊಡಬೇಕಾಗತ್ತೆ. ಹೂ ಬಿಟ್ಟ ನಂತರ ಈ ಚುಚ್ಚುಮದ್ದು ಇಂಜೆಕ್ಷನ್ನನ್ನು ಕೊಡಬಾರದು. 5% ಬೇವಿನ ಎಣ್ಣೆ ಮತ್ತು ಜೇಡಿ ಮಣ್ಣಿನ ಮಂದ ದ್ರಾವಣವನ್ನು ಮಾಡಿ ಬಾಳೆ ಗಿಡದ ಬುಡದ ಸುತ್ತ ಲೇಪಿಸೋದ್ರಿಂದ ಬಾಳೆಯ ಮೂತಿ ಹುಳು ಮೊಟ್ಟೆ ಇಡೋದನ್ನು ನಾವು ತಪ್ಪಿಸಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್. ಈಗ ಕಾಫಿ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 20,500 ರೂಪಾಯಿಯಿಂದ 21,500 ರೂಪಾಯಿ, ಅರೇಬಿಕಾ ಚೆರಿ 11,500 ರೂಪಾಯಿಯಿಂದ 12,200 ರೂಪಾಯಿಗಳು, ರೊಬಸ್ಟಾ ಪಾರ್ಚ್ಮೆಂಟ್ 18,000ರಿಂದ 18,500 ರೂಪಾಯಿಗಳು, ರೊಬಸ್ಟಾ ಚೆರಿ 10,600ರೂಪಾಯಿಯಿಂದ 11,000 ರೂಪಾಯಿಗಳು. ಕಾಫಿ ಮಾರುಕಟ್ಟೆ ಧಾರಣೆ ಕೇಳಿದಿರಿ. ರೈತ ಬಾಂಧವರೇ, ನೀವು ನಾಳೆ ಸಂಜೆ 6:50 ಕೃಷಿರಂಗದಲ್ಲಿ ಮೊದಲಿಗೆ ಬಾತುಕೋಳಿ ಸಾಕಣೆ ಕುರಿತು ಡಾಕ್ಟರ್ ಪಿಎಸ್ ಮಹೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕರ್ನಾಟಕ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಿಧನ ಸುದ್ದಿ. ಪೊನ್ನಂಪೇಟೆ ಕುಮಟೂರು ಗ್ರಾಮತರ ಕೊಟ್ರಂಗಡ ಮುತ್ತಣ್ಣ ಮುತ್ತುಣಿ ಅಯ್ಯಂಗ ಇಂದು ಮರಣಪಟ್ಟಿತು. 67 ಬೈತರ ಕೊಟ್ರಂಗಡ ಮುತ್ತಣ್ಣ ಮುತ್ತುಣಿ ಅಯ್ಯಂಗಡ ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನ 12:30 ಗಂಟೆಗೆ ಕುಮಟೂರರ ಕೊಟ್ರಂಗಡ ಒಕ್ಕ ತೂಟಂಗಳತ್ತು ನಡ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪಿ. ಪ್ರಾಯೋಜಕರು ಕೆವಿಜೆ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಸ್ವಚ್ಛ ಶೌಚಾಲಯ ಸ್ವಚ್ಛ ಪರಿಸರ ದೇಹದಡಿಲಿ ಪ್ರತಿಯೊಬ್ಬನು ಶೌಚಾಲಯನ ಮನರ ಮಾಡುವ ಬಗೆಯಲ್ಲಿ ಒಳ್ಳ ಆರೋಗ್ಯ ಕಾಪಾಡಿಕಂಬಕ್ಕೆ ಸಾಧ್ಯ ಅತ್ತ ಕೂಡುಮಂಗಳೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ಕೊಡಗು ಜಿಲ್ಲಾ ಪರಿಸರ ಜಾಗೃತಿ ಆಂದೋಲನದ ಜಿಲ್ಲಾ ಸಂಯೋಜಕ ಟಿಜಿ ಪ್ರೇಮ್ ಕುಮಾರ್ ಅವು ಮಾತಾಡ್ದು. ಕೊಡಗು ಜಿಲ್ಲಾ ಪಂಚಾಯಿತಿ, ಕುಶಾಲನಗರ ತಾಲೂಕು ಪಂಚಾಯಿತಿ, ಭಾರತ್ ಸ್ಕೌಟ್ಸ್ ಗೈಡ್ಸ್ ಸಂಸ್ಥೆನ ಕುಶಾಲನಗರ ತಾಲೂಕು ಹತ್ತಿರದ ಸಂಸ್ಥೆ ಕೂಡುಮಂಗಳೂರು, ಬೇರೆ ಬೇರೆ ಗ್ರಾಮ ಪಂಚಾಯಿತಿಯ ಕೂಡುಕೂಟಂದ ಕೂಡುಮಂಗಳೂರು ಸರ್ಕಾರಿ ಪ್ರೌಢಶಾಲೆನ ರಾಷ್ಟೀಯ ಸೇವಾ ಯೋಜನೆ ಎನ್ಎಸ್ಎಸ್ ಇಕೋ ಕ್ಲಬ್ ಇವರ ಕಡೆಯಿಂದ ನಮ್ಮ ಶೌಚಾಲಯ ನಮ್ಮ ಗೌರವ ಎಂಬ ಧ್ಯೇಯದುಟ್ಟಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ತರಬೇತಿ ಕಾರ್ಯಕ್ರಮದ ಸಮಯದಲ್ಲಿ ವಿಶ್ವ ಶೌಚಾಲಯ ದಿನದ ಮಹತ್ವ ಹಂಗೆ ಮನಾರ ಬಗೆಯಲ್ಲಿ ಅವು ಮಾತಾಡ್ದೋ. ಈ ಹೊತ್ತುಲಿ ಕೂಡ್ಲೂರು ಸರ್ಕಾರಿ ಪ್ರೌಢಶಾಲೆನ ಎನ್ಎಸ್ಎಸ್ ಅಧಿಕಾರಿ ಕೆಟಿ ಸೌಮ್ಯ, ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಟಿ ಮಂಜುನಾಥ ಅವು ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಅಖಿಲ ಭಾರತ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಜನವರಿ 20-22 ಮುಟ್ಟ ಮಂಡ್ಯಲಿ ನಡೆದಿದೆ. 87ನೇ ಸಾಹಿತ್ಯ ಸಮ್ಮೇಳನದ 87 ಸಾಧಕರನ್ನು ಮತ್ತೆ ಕರ್ನಾಟಕ ಸುವರ್ಣ ಸಂಭ್ರಮದ ಬಗೆಯಲ್ಲಿ 50 ಸಾಧಕರನ್ನ ಒಟ್ಟಾರೆ 137 ಸಾಧಕರನ್ನ ಸನ್ಮಾನಿಸಲಾದೆ. ಪ್ರತಿ ಜಿಲ್ಲೆಯಿಂದ ಒಬ್ಬ ಸಾಧಕರನ್ನ ಸನ್ಮಾನಿಸಲಾದೆ. ಕೊಡಗು ಜಿಲ್ಲೆಯಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಆಕಾಶವಾಣಿ ಉದ್ಘೋಷಕರು, ಯಕ್ಷಗಾನ ತಾಳಮದ್ದಲೆ ಪ್ರವೀಣರು, ಸಾಹಿತಿಗಳು ಆಗಿದ್ದ ಸುಬ್ರಾಯ ಸಂಪಾಜೆ ಅವರನ್ನ ಸನ್ಮಾನಿಸಲಾದೆತ್ತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಕೇಶವ ಕಾಮತ್ ಅವು ಮಾಹಿತಿನ ಕೊಟ್ಟೊಳೋ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆನ ಅಧಿಕಾರಿಯವು 18 ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ವಿರಾಜಪೇಟೆ ತಹಶೀಲ್ದಾರರ ಕಚೇರಿನ ಸಭಾಬಾಡಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಲಿ ದೂರು ಅರ್ಜಿ ಹಂಚಕ್ ತುಂಬಿಸಿದ ಅರ್ಜಿ ನೋಟ್ರಿಯಿಂದ ಅಫಿಡವಿಟ್ ಮಾಡಿದ ಅರ್ಜಿನ ತಕಂಡವೇತ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಯೋಳೋ. ಕೊಡಗು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಮಡಿಕೇರಿಲಿ ಒಂದು ಗ್ರೂಪ್ ಡಿ ಚಾಕ್ರಿ ಖಾಲಿ ಇದ್ದು ಹೊರಗುತ್ತಿಗೆ ಆಧಾರದ ಮೇಲೆ ನೇರ ನೇಮಕಾತಿ ಮಾಡಿಕೊಂಡವೆ. ಅಭ್ಯರ್ಥಿಗ ಎಸ್ಎಸ್ಎಲ್ಸಿ ಪಾಸಾಗಿರೋಕು ಖುಷಿಯಿದ್ದ ಅಭ್ಯರ್ಥಿಗ 18 ಹೊತ್ತಾರೆ ತಮ್ಮ ಹೆಸರನ್ನ ನೋಂದಾಯಿಸಿ ಕನಕ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಸಹಾಯಕ ಆಡಳಿತಾಧಿಕಾರಿ ಹಂಗೆ ಸಹಾಯಕ ರಿಜಿಸ್ಟರ್ ಅವು ತಿಳಿಸಿಯೋಳೋ. ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ಕಡೆಯಿಂದ ಅಂತಾರಾಷ್ಟೀಯ ಸಿರಿಧಾನ್ಯ ಮತ್ತೆ ಸಾವಯವ ಮೇಳ 2025 ಅಂಗ ಆಗಿ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ರೋಡ್ ಶೋ ಕಾರ್ಬಾರ್ 20 ಹೊತ್ತಾರೆ 7 ಗಂಟೆಗೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೆಎಸ್ಆರ್ಟಿಸಿ ಕಟ್ಟಡ ಇಂಡಸ್ಟ್ರಿಯಲ್ ಇಲ್ಲಿ ನಡೆದಿದೆ. ಈ ಪೈಪೋಟಿಲಿ ಭಾಗವಹಿಸುವ ಅಭ್ಯರ್ಥಿಗ 18 ಹಿಂಬೊತ್ತು 5 ಗಂಟೆ ಒಳಗೆ ಖುದ್ದಾಗಿ ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಲಿ ಹೆಸರನ್ನ ನೋಂದಾಯಿಸಿ ಕನಕ ಈ ಕಾರ್ಯಕ್ರಮನ ಕೊಡಗು ಜಿಲ್ಲಾ ಪಂಚಾಯತ್ ಸಿಇಒ ಅವು ಉದ್ಘಾಟನೆ ಮಾಡುವೆ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು ವೆಂಕಟೇಶ್ ಅವು 17 ಕೊಡಗು ಜಿಲ್ಲಾ ಪ್ರವಾಸ ಕಾರ್ಬಾರ್ ಹಮ್ಮಿಕೊಂಡಳು. ಮಾನ್ಯ ಸದಸ್ಯರು 17 ಹೊತ್ತಾರೆ 10 ಗಂಟೆಗೆ ಪ್ಯಾಟೆನ ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ ಶಾಲೆನ ಶಿಕ್ಷಣದ ಜೊತೆ ಇಲಾಖೆನ ಅಧಿಕಾರಿಗಳೊಟ್ಟಿಗೆ ಆಯೋಜನೆ ಮಾಡಿದ ತರಬೇತಿ ಕಾರ್ಬಾರ್ಲಿ ಭಾಗವಹಿಸುವೆ. ಹಂಗೆ ಮಧ್ಯಾಹ್ನ 2 ಗಂಟೆಗೆ ಪ್ಯಾಟೆನ ಸಂತ ಮೈಕಲರ ಶಾಲೆಯಲ್ಲಿ ಜಿಲ್ಲೆನ ಬ್ಯಾರೆ ಬ್ಯಾರೆ ಪ್ರೌಢಶಾಲೆನ ವಿದ್ಯಾರ್ಥಿಗಳೊಟ್ಟಿಗೆ ಸಂವಾದ ಕಾರ್ಯಕ್ರಮಕ್ಕೆ ಕೂಡಿಯಾಡುವೆತ್ತ ಕರ್ನಾಟಕ ರಾಜ್ಯ ಹಕ್ಕುಗಳ ಮಕ್ಕಳ ರಕ್ಷಣಾ ಆಯೋಗದ ಕಾರ್ಯದರ್ಶಿಗ ತಿಳಿಸಿಯೋಳು. ಒರಿಸ್ಸಾದ ಭುವನೇಶ್ವರಲ್ಲಿ ನಡೆದ ರಾಷ್ಟ್ರೀಯ ಜೂನಿಯರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಲಿ 16 ವಯೋಮಿತಿ ವಿಭಾಗಲಿ ಗೋಣಿಕೊಪ್ಪ ಕ್ಯಾಲ್ಸ್ ಶಾಲೆನ ಎನ್ಪಿ ಸ್ವಯಂ ಬೋಪಯ್ಯ ಮಿಡ್ಲಿ ರಿಲೇಲಿ ಚಿನ್ನದ ಪದಕ ಗೆದ್ದುಟು ಈ ಹೈದ ವಿರಾಜಪೇಟೆ ತಾಲೂಕಿನ ಕಂಡಂಗಾಲ ಗ್ರಾಮದ ನಂಬೂಡ್ ಮಾಡ ಪವಿ ಪೂವಯ್ಯ ಹಂಗೆ ಬಿಂದು ದಂಪತಿಗಳ ಮಂಗ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಕಡೆಯಿಂದ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಆರ್ಟಿಇ ಕಾಯ್ದೆ ಪರಿಣಾಮಕಾರಿ ಅನುಷ್ಠಾನ ಬಗ್ಗೆಲಿ ಡಿಸೆಂಬರ್ 17ಕ್ಕೆ ಹೊತ್ತಾರೆ. 10:30 ಪ್ಯಾಟೆನ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭಾವಾಡಿಲಿ ಶಾಲೆನ ಶಿಕ್ಷಣದ ಜೊತೆ ರಕ್ಷಣೆ ಬಗ್ಗೆಲಿ ಕಾರ್ಯಾಗಾರ ನಡೆದಿದೆ. ಹಂಗೆ ಮಧ್ಯಾಹ್ನ ಮೇಲೆ 2:30 ಪ್ಯಾಟೆನ ಸಂತ ಮೈಕಲರ ಶಾಲೆಯಲ್ಲಿ ಜಿಲ್ಲೆನ ಬೇರೆ ಬೇರೆ ಪ್ರೌಢಶಾಲಾ ಹೈಸ್ಕೂಲ್ ವಿದ್ಯಾರ್ಥಿಗಳೊಟ್ಟಿಗೆ ಜಿಲ್ಲಾ ಮಟ್ಟಲಿ ಮಕ್ಕಳಿಂದ ಪುಕಾರ ಸ್ವೀಕಾರ ಮತ್ತೆ ಸಂವಾದ ಕಾರ್ಯಕ್ರಮ ನಡೆದಿದೆ ಅಂತ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಈರಸ್ವಾಮಿ ಅವು ತಿಳಿಸಿಯೋಳು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಚೊಂಪೆ ಪ್ರಸಾರವಾಯಿತು. ಪ್ರಾಯೋಜಿಸಿದ್ದವರು ಕೆವಿಜೆ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಸುಳ್ಯ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತೀಯ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಕೇಳಿಪಟ್ಟ ಕೋಕೇರಿ ಕೊಂಬಾಟ ನಮ್ಮ ಇದೇ ತಾರೀಕು 16 ತಿಂಗಳ ಚಪ್ಪಲಕ 10:30 ಕೋಕೇರಿ ಭಗವತಿ ದೇವಸ್ಥಾನ ನಡಪ. ನಾಡ್ರ ಭಕ್ತ ಮಾಜನೆಲ್ಲ ಬಂತು ದೇವ ಆಶೀರ್ವಾದ ಪಡೆದುಕೊಂಡು ಊರ ತಕ್ಕ ಮುಖ್ಯಸ್ಥಂಗ ಪಿಂಜ ಆಡಳಿತ ಮಂಡಳಿ ಕಾರ್ಯಕ್ರಮ. ಕೊಡಗಿನ ಮಾಜನಕ್ಕೆ ಪುತ್ತರಿ ನಮ್ಮರ ನಲ್ಲರಮೆ ಬೈದುವವು ಲೈಫ್ ಲೈನ್ ಟೆಂಡರ್ ಚಿಕನ್. ನಿಂಗಕ್ಕೂ ನಿಂಗರ ಸಂಸಾರಕ್ಕೂ ಈ ನಮ್ಮ ಸುಖ ಶಾಂತಿ ನೆಮ್ಮದಿ ಆಯ್ರಾರೋಗ್ಯ ಪಿಂಜ ಭಾಗ್ಯ ಬರ್ಕತ್ ತರಡೊಂದು ಬೈಂದವ. ಕರ್ನಾಟಕದ ಒಟ್ಟು 48 ಔಟ್ಲೆಟ್ಸ್ ಪಿಂಜ ಕೊಡಗಲು, ಮಡಿಕೇರಿ, ವಿರಾಜಪೇಟೆ, ಗೋಣಿಕೊಪ್ಪ, ಕುಶಾಲನಗರ, ಮೂರ್ನಾಡು, ಪಿಂಜ ನೆಲೆ ಹುಲಿಕೇರಿಲು ನಂಗಡ ಔಟ್ಲೆಟ್ಸ್ ಉಂಟು. ಕೊಡಗಿನ ಮಾಜನಕ್ಕೆ ಪಿಂಜಮ್ಮ ಶುಭಾಶಯ ಬೈಂದವವು ಲೈಫ್ ಲೈನ್ ಟೆಂಡರ್ ಚಿಕನ್. ಕುಶಾಲನಗರದ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ತೇಷಿಯಾ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಆಪ್ಟಮಾಲಜಿ ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ SLC ಆರ್ PUC ಪಾಸ್. ಅಡ್ಮಿಷನ್ಗಾಗಿ ಕೂಡಲೇ ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜ್, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480-3514. ನಾಪುಕ್ಲು ನಡ್ರ ಬೇತು ಗ್ರಾಮತ್ರ ಕೇಳಿಪಟ್ಟ ಶ್ರೀ ಮಕ್ಕಿಶಾಸ್ತವು ದೇವನೆಲ್ಲರ ವಿಚ್ಛೇರಣ ಮೇರ ಮರಿಪತ್ತು. ಇದೇ ನಾಳಂಕೆ 14 ನಾರಾಚೆ ಪೊಲಕ 10:30 ದೇವಡ ನಾಯಿ ಉಚ್ಚಿಡುವು. ನಾಳಂಕೆ 18 ಪದನಾಚೆ ಬೈಟು 9 ದೇವಳ ಕೊಟ್ಟಿಪಾಡುವು. ನಾಳಂಕೆ 19 ಬೇಳಾಚೆ ಬೈಟು 9 ಅಂದಿ ಬುಳುಕು. ನಾಳಂಕೆ 20 ಗುಳ್ಳಿಯಾಚೆ ಪೊಲಕ 10 ಅಜ್ಜಪತರೆ. ಮಧ್ಯಾಹ್ನ 1 ವಿಷ್ಣುಮೂರ್ತಿ ತೆರೆ ನಡಪ. ನಾಡ್ರ ಭಕ್ತ ಮಾಜನ ಓರ ಕಣಕಲು ಬದಿತು ದೇವಡ ಆಶೀರ್ವಾದ ಪಡೆದು ಮುಂದೆ ತಕ್ಕ ಮುಖ್ಯಸ್ಥಂಗ ಆಡಳಿತ ಮಂಡಳಿಕಾರ ಕಟ್ಟಿತು. ಮುಕ್ಕೋಡ್ಲು ಗ್ರಾಮತ್ರ ಕೋಟೆಬೆಟ್ಟ ಈಶ್ವರ ಬೊಟ್ಲಪ್ಪ ದೇವಡ ನಮ್ಮ ಇದೇ 16 ತಿಂಗಳಾಚೆ ನಡಪ. ಪೊಲಕ 8 ಭಂಡಾರತ್ರ ಮನಿಂಜ ಪೊರಡು. ಭಕ್ತ ಮಾಜನೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದುಕೊಂಡು ದೇವತಕ್ಕ ಕನಿಕಂಡ ಪೂನಚ ಪಿಂಜ ತಕ್ಕ ಮುಖ್ಯಸ್ಥಂಗ ಕಟ್ಟಿತು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸೇಲ್. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ವಿರಾಜಪೇಟೆಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಲ್ಲಿ ವಾರದ ಪ್ರತಿ ಬುಧವಾರ ಖ್ಯಾತ ಜನರಲ್ ಸರ್ಜನ್ ಡಾಕ್ಟರ್ ಶ್ರೀ ರಾಘವ್ ರು ಲಭ್ಯರಿದ್ದು ಪಿತ್ತಕೋಶ, ಹರ್ನಿಯಾ, ಅಪೆಂಡಿಕ್ಸ್, ವೆನಾಸಿಲ್ ವೆರಿಕೋಸ್, ಪೈಲ್ಸ್, ಪಿಸ್ತುಲ, ಫಿಷರ್ಸ್ ಲೇಸರ್ ಶಸ್ತ್ರಕ್ರಿಯೆ, ಡಯಾಬೆಟಿಕ್ ಫುಟ್ ಶಸ್ತ್ರಕ್ರಿಯೆ, ಹೆಡ್ ಅಂಡ್ ನೆಕ್ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗುವುದು. ವಾರದ ಪ್ರತಿ ಶುಕ್ರವಾರ ಖ್ಯಾತ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಸೌತ್ PM ಅವರು ಲಭ್ಯರಿದ್ದು ಕಾಂಪ್ಲೆಕ್ಸ್ ಫ್ರಾಕ್ಚರ್, ಸೊಂಟ ಮತ್ತು ಮಂಡಿ ರಿಪ್ಲೇಸ್ಮೆಂಟ್, ಸೊಂಟದ ಫ್ರಾಕ್ಚರ್, ಪೆಲ್ವಿಯಾ ಸೆಟಬಲಿರ್ ಫ್ರಾಕ್ಚರ್, ACL ಮತ್ತು ಕ್ರೀಡಾ ಗಾಯಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುವುದು. ಸಂಪರ್ಕಿಸಿ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಿಯರ್ KSRTC ಬಸ್ ಸ್ಟ್ಯಾಂಡ್, ವಿರಾಜಪೇಟೆ. ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 9633-6111-70. December 1 ನಿಧನರಾದ ಹೆರವನಾಡು ಗ್ರಾಮ ಬೆಪ್ಪೂರನ ಬೆಳ್ಯಪ್ಪ ಬೆಲ್ಲು ಅವರ ಪತ್ನಿ ಪುಷ್ಪಾವತಿ ಅವರ ತಿಥಿ ಕರ್ಮಾಂತರ ನಾಳೆ ಸೋಮವಾರ ಪೂರ್ವನ 11 ಹೆರವನಾಡು ಗ್ರಾಮದಲ್ಲಿರುವ ಮೃತರ ಸುಗ್ರಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಬೆಪ್ಪೂರನ ಬೆಳ್ಯಪ್ಪ ಮಕ್ಕಳು ಮತ್ತು ಕುಟುಂಬಸ್ಥರು ಕೋರಿದ್ದಾರೆ.